25ನೇ ತಾರೀಖು ಭಾನುವಾರ ಬೆಳಿಗ್ಗೆ 11 ಗಂಟೆಗೆ ಮನ್ ಕಿ ಬಾತ್. ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ, ಸಮಯ 6:51. ಕೃಷಿ ರಂಗ ರೈತರಿಗಾಗಿ ಕಾರ್ಯಕ್ರಮ ಕಿಸಾನ್ ವಾಣಿ. ನೆಲ ಜಲ ಅನಲ ನಿಲ ಆಗಸಗಳ ಚೈತನ್ಯವ ಹಿಡಿದು ಸೃಷ್ಟಿ ಚಕ್ರ ಸಾವಯವ ರಹಸ್ಯದ ಮಂತ್ರ ಸಿದ್ಧಿ ಪಡೆದು ಸಮಷ್ಟಿ ಸುಖಕ್ಕೆ ತಾ ಹಂಬಲಿಸುತ ಸಹಜೀವಿಯ ಸಖನಾಗಿ ಅನ್ನ ಯಜ್ಞ ಸಂಕಲ್ಪಿಸಿರುವವನೇ ನೇಗಿಲ ಯೋಗಿ. ಅನ್ನ ಯಜ್ಞ ಸಂಕಲ್ಪಿಸಿರುವವನೇ ನೇಗಿಲ ಯೋಗಿ. ವಿಷ ಗುಣಿಸದೆ ವಿಷ ಬಿತ್ತದೆ ವಸುದೆಯ ನಿರ್ವಿಷಮಯಗೊಳಿಸಿ ವೃಷ ಪಶುಗಳ ಶಿಶು ಸರ್ವ ಜನರ ಆರೋಗ್ಯಕ್ಕೆ ಸುದೆ ಹರಿಸಿ ವಶವಾಗದೆ ಬಳ ಸಂಚಿನ ಹೊಸ ಹೊಸ ತೆನ್ನುವ ವಂಚನೆಗೆ ತೃಷ ಇಲ್ಲದ ಸಿರಿ ಕೃಷಿ ಋಷಿ ತಾನಿವ ನೇಗಿಲ ಯೋಗಿ. ತೃಷ ಇಲ್ಲದ ಸಿರಿ ಕೃಷಿ ಋಷಿ ತಾನಿವ ನೇಗಿಲ ಯೋಗಿ ನೇಗಿಲ ಯೋಗಿ. ಕೃಷಿ ರಂಗ ಪ್ರಾಯೋಜಿತ ಕಾರ್ಯಕ್ರಮ ಕೇಳುತ್ತಿರುವ ಎಲ್ಲಾ ರೈತ ಬಾಂಧವರಿಗೆ ಶರಣು ಶರಣಾರ್ಥಿಗಳು. ಇಂದಿನ ಕಿಸಾನ್ ವಾಣಿಯಲ್ಲಿ ತಾವು ಕೇಳಲಿದ್ದೀರಿ, ಪಪ್ಪಾಯ ಬೆಳೆಯ ಬೇಸಾಯ ತಾಂತ್ರಿಕತೆ ಮತ್ತು ಮಾರಾಟ ವ್ಯವಸ್ಥೆ ಕುರಿತು ತೋಟಗಾರಿಕೆ ತಜ್ಞರಾದ ಡಾ ಎಆರ್ ಕುರುಬರ್ ಅವರೊಂದಿಗೆ ಸಂದರ್ಶನ. ಇವರನ್ನು ಸಂದರ್ಶಿಸಿದ್ದರೆ ಡಾ ವಿಜಿ ಬಾವಲತ್ತಿ. ನಂತರ ಹವಾಮಾನ ವರದಿ ಹಾಗೂ ಹವಾಮಾನ ಆಧಾರಿತ ರೈತರಿಗೆ ಕೃಷಿ ಸಲಹೆಗಳು, ಪೇಟೆ ಧಾರಣೆ. ಇನ್ನು ಕೃಷಿ ರಂಗ ಕಾರ್ಯಕ್ರಮದಲ್ಲಿ ಕುಷ್ಟಗಿ ತಾಲೂಕಿನ ತಗ್ಗಿಹಾಳ್ ಗ್ರಾಮದ ರಾಮಪ್ಪ ಮತ್ತು ಬಸಪ್ಪ ಅವರಿಂದ ಚೌಡಕಿ ಪದಗಳು. ಮೊದಲಿಗೆ ಒಂದು ಪ್ರಕಟಣೆಯನ್ನ ಕೇಳಿಬರೋಣ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಸಿಗುವುದು ಪೆನ್ಷನ್ನ ಆಸರಿಯು ಆಗದು ನಿರಾಸರೆ ಇನ್ನು ಸಿಗುವುದು ಸಂತಸದ ಕ್ಷಣವು ಕಳೆವುದು ಸುಖದಿಂದ ವೃದ್ಧಾಪ್ಯ ರಕ್ಷಿತ ಆಗುವ ಅನ್ನದಾತ ಸುರಕ್ಷಿತ ಆಗುವ ಅನ್ನದಾತ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆಯಿಂದ ಲಘು ಮತ್ತು ಸಣ್ಣ ಹಿಡುವಳಿದಾರ ರೈತರ ಭವಿಷ್ಯವಾಗುತ್ತೆ ಸುರಕ್ಷಿತ. 60 ವರ್ಷ ವಯಸ್ಸಾದ ನಂತರ 3,000 ರೂಪಾಯಿಗಳ ಮಾಸಿಕ ಪೆನ್ಷನ್ ಖಚಿತ. 55ರಿಂದ 200 ರೂಪಾಯಿಗಳ ಮಾಸಿಕ ಶುಲ್ಕ ನೀಡಿ 18ರಿಂದ 40 ವರ್ಷ ತನಕ ರೈತರು ಪ್ರವೇಶಿಸಬಹುದು. ಈ ಅಂಶದಾನ ಯೋಜನೆಯಲ್ಲಿ ಸರ್ಕಾರ ನೀಡುತ್ತದೆ ಸಮಪಾಲು ಕೊಡುಗೆ. ಎಲ್ಲ ರೈತ ಬಾಂಧವರು ಈ ಸೇವೆಯ ಪ್ರಯೋಜನಕ್ಕಾಗಿ ಜನಸೇವಾ ಕೇಂದ್ರಕ್ಕೆ ಹೋಗಿ ಉಚಿತವಾಗಿ ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಿ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಅನ್ನದಾತರ ಪರಿಶ್ರಮಕ್ಕಾಗಿ ಈಗ ಪೆನ್ಷನ್ ನಿಂದ ಅವರ ಮನೆ ಸುರಕ್ಷಿತ. ಕೃಷಿ ಮತ್ತು ರೈತ ಕಲ್ಯಾಣ ಖಾತೆ, ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ. ಈಗ ಮೊದಲಿಗೆ ಕೇಳಿ, ಪಪ್ಪಾಯ ಬೆಳೆಯ ಬೇಸಾಯ ತಾಂತ್ರಿಕತೆ ಮತ್ತು ಮಾರಾಟ ವ್ಯವಸ್ಥೆ ಕುರಿತು ತೋಟಗಾರಿಕಾ ತಜ್ಞರಾದ ಡಾಕ್ಟರ್ ಎಆರ್ ಕುರುಬರ್ ಅವರೊಂದಿಗೆ ಸಂದರ್ಶನ. ರೈತ ಬಾಂಧವರಿಗೆ ನಮಸ್ಕಾರ. ರೈತ ಬಾಂಧವರು, ಇವತ್ತಿನ ಕಾರ್ಯಕ್ರಮದಲ್ಲಿ ಪಪ್ಪಾಯ ಬೇಸಾಯದ ಅಥವಾ ಪಪ್ಪಾಯ ಬೆಳೆಯ ಬೇಸಾಯ ತಾಂತ್ರಿಕತೆಗಳು ಏನಿದ್ದಾವೆ, ಜೊತೆಗೆ ಹೆಚ್ಚಿನ ಒಂದು ಇಳುವರಿಯನ್ನ ಪಡಿಬೇಕಾಗಿತ್ತು, ರೋಗರಹಿತವಾಗಿ ನಾವು ಪಪ್ಪಾಯವನ್ನ ಬೆಳಿಬೇಕಾಗಿತ್ತು ಮತ್ತು ಒಳ್ಳೆ ಲಾಭವನ್ನ ಪಪ್ಪಾಯ ಬೇಸಾಯದಿಂದ ಮಾಡಬೇಕಾಗಿತ್ತು ಅಂದ್ರೆ ರೈತರು ಯಾವ ರೀತಿ ಎಚ್ಚರಿಕೆಯನ್ನು ತಗೋಬೇಕು, ಯಾವ ರೀತಿ ಬೇಸಾಯವನ್ನ ಮಾಡಬೇಕಾಗಿದೆ ಮತ್ತು ಜೊತೆಗೆ ಮಾರುಕಟ್ಟೆ ಸಮಸ್ಯೆಗಳು ಬರ್ತವೆ ಪಪ್ಪಾಯದಲ್ಲಿ. ಇತ್ತೀಚೆಗೆ ಸಾಕಷ್ಟು ಒಳ್ಳೆ ರೈತರು, ಕೆಲವೊಂದು ಜನ ರೈತರು ಲಾಭ ಪಡ್ಕೊಂಡಿದ್ದಾರೆ, ಕೆಲವೊಂದು ಜನ ರೈತರು ಪಪ್ಪಾಯನ ಹಚ್ಚಿ ಸಾಕಷ್ಟು ನುಕ್ಸಾನದನ್ನ ನಾವೆಲ್ಲ ನೋಡ್ತಾ ಇದ್ದೀವಿ. ಈ ಒಂದು ಹಿನ್ನೆಲೆಯಲ್ಲಿ ಇವತ್ತಿನ ಕಾರ್ಯಕ್ರಮದಲ್ಲಿ ರಾಯಚೂರು ಕೃಷಿ ವಿಶ್ವವಿದ್ಯಾಲಯದ ತೋಟಗಾರಿಕಾ ತಜ್ಞರಾದಂತ ಡಾಕ್ಟರ್ ಎಆರ್ ಕುರುಬರ್ ಅವರು ನಮ್ಮ ರೈತರೊಂದಿಗೆ ಅವರ ವಿಚಾರವನ್ನ ಹಂಚ್ಕೋತಾ ಇದ್ದಾರೆ. ಬನ್ನಿ, ಅವರಿಂದ ನಾವೀಗ ಈ ಕಾರ್ಯಕ್ರಮದಲ್ಲಿ ಮಾಹಿತಿಯನ್ನ ಮಾಡ್ಕೊಳ್ಳೋಣ. ನಮಸ್ಕಾರ ಡಾಕ್ಟರ್ ಕುರುಬರ್ ಅವರೇ. ನಮಸ್ಕಾರ ಎಲ್ಲರಿಗೂ, ರೈತ ಬಾಂಧವರಿಗೆ. ಸರ್ ಹೇಳಿ, ಮೊದಲೇದಾಗಿ ಪಪ್ಪಾಯವನ್ನ ರೈತರು ಬೆಳಿಬೇಕಾಗಿತ್ತಂದ್ರೆ ಏನು ಒಂದು ಸಸಿ ಆಯ್ಕೆ ಮಾಡೋದಿರ್ಬೋದು, ಭೂಮಿ ಆಯ್ಕೆ ಮಾಡ್ಕೊಳ್ಳೋದಿರ್ಬೋದು, ಏನು ಒಂದು ಎಚ್ಚರಿಕೆಯನ್ನು ವಹಿಸಬೇಕಾಗಿದೆ? ಈಗ ನಾನು ಇವತ್ತು ಹೇಳ ಬಯಸುದೇನೆಂದ್ರೆ ಪಪ್ಪಾಯ ಒಂದೇ ಅಲ್ಲ. ಇವತ್ತು ಯಾವುದೇ ರೈತರಿಗೆ ನೀವು ತೋಟಗಾರಿಕೆ ಬೆಳೆ, ಅದರಲ್ಲಿ ವಿಶೇಷವಾಗಿ ಬಹುವಾರ್ಷಿಕ ಹಣ್ಣಿನ ಬೆಳೆಗಳನ್ನ ನಾಟಿ ಮಾಡಿ ನೀವು ತೋಟಗಳನ್ನು ಮಾಡಿ ಅಂತ ಹೇಳಿದಾಗ ಅವರು ಒಂದೇ ಒಂದು ಪ್ರಶ್ನೆ ಕೇಳ್ತಾರೆ ನಮಗೆ. ಯಾವುದೇ ಒಂದು ಹಣ್ಣಿನ ಬೆಳೆ ನಾಟಿ ಮಾಡಿದ ನಂತರ 4-5 ವರ್ಷ, 6 ವರ್ಷ, 7 ವರ್ಷ, 8 ವರ್ಷವರೆಗೆ ಫಲ ಕೊಡೋ ಆ ನಂತರ ಪ್ರಾರಂಭ ಮಾಡುತ್ತೆ. ಅಲ್ಲಿವರೆಗೆ ನಮಗೆ ನಿರ್ವಹಣೆ ಮಾಡೋದು ಕಷ್ಟ ಆಗುತ್ತೆ, ಅದರಿಂದ ನಾವು ಅದರಿಂದ ಈ ತೋಟ ಹಣ್ಣಿನ ಬೆಳೆಗಳನ್ನು ಆಯ್ಕೆ ಮಾಡೋದಿಲ್ಲ ಅಂತ ಹೇಳ್ತಾರೆ. ಆದ್ರೆ ಇತ್ತೀಚಿನ ದಿನಗಳಲ್ಲಿ ಕಾಲ ಬದಲಾಗಿದೆ. ಹೆಚ್ಚಿನ ಹೆಚ್ಚಿನ ರೈತರು ಇವತ್ತು ವಿವಿಧ ಹಣ್ಣಿನ ಬೆಳೆಗಳನ್ನ ಬೆಳಿಲಿಕ್ಕೆ ಪ್ರಾರಂಭ ಮಾಡ್ತಾ ಇದ್ದಾರೆ. ಅದರಲ್ಲಿ ವಿಶೇಷವಾಗಿ ನಾಟಿ ಮಾಡಿದ ಮೊದಲನೇ ವರ್ಷ ನಮಗೆ ಇವತ್ತು ಹಣ್ಣು ಕೊಡುವಂತಹ ಬೆಳೆಗಳು ಇವತ್ತು ನಮ್ಮಲ್ಲಿ ರೈತರಿಗೆ ಸಿಗ್ತಾ ಇದಾವೆ. ಉದಾಹರಣೆಗೆ ನೀವು ಹೇಳಬಹುದು ಪಪ್ಪಾಯಿ ಇರ್ಬೋದು, ಅಂಜೂರ್ ಇರ್ಬೋದು, ಮತ್ತು ಡ್ರ್ಯಾಗನ್ ಫ್ರೂಟ್. ಇತ್ತೀಚಿನ ದಿನಗಳಲ್ಲಿ ಹೆಚ್ಚು ಬೇಡಿಕೆ ಇರುವಂತಹ ಹೆಚ್ಚು ಪ್ರತಿಷ್ಠಿತವಾಗಿ ಇರುವಂತಹ ಒಂದು ಡ್ರ್ಯಾಗನ್ ಫ್ರೂಟ್ ಇರ್ಬೋದು, ಇವತ್ತು ಪೇರ್ಲ ಗಿಡ ಇರ್ಬೋದು ಅಥವಾ ಗಾವ ಅಂತ ಹೇಳಿ ಕರಿತೀವಿ ಪೇರ್ಲ ಗಿಡ ಇರ್ಬೋದು. ಇವತ್ತು ಈ ಹಣ್ಣಿನ ಬೆಳೆಗಳನ್ನು ನಾಟಿ ಮಾಡಿದ ಮೊದಲನೇ ವರ್ಷದಲ್ಲೇ ಇವತ್ತು ನಾವು ರೈತರು ಪಡೆದು ಮಾರುಕಟ್ಟೆ ಮಾಡಿ ಅವರು ಒಂದು ಆದಾಯವನ್ನು ಹೆಚ್ಚಿಸ್ಕೋಬಹುದು ಅಂತ ಹೇಳ್ಬಹುದು. ಈ ಒಂದು ಕಾರಣಕ್ಕೋಸ್ಕರ ಇವತ್ತು ನಾವು ಈ ತರ ಹಣ್ಣಿನ ಬೆಳೆಗಳನ್ನು ಹೆಚ್ಚು ಹೆಚ್ಚು ರೈತರು ಬೆಳಿಲಿಕ್ಕೆ ನಾವೆಲ್ಲರೂ ಪ್ರೋತ್ಸಾಹ ಮಾಡಬೇಕು. ಆಮೇಲೆ ಹೆಚ್ಚು ಹೆಚ್ಚು ರೈತರು ಸಹ ಇಂಥ ಬೆಳೆಗಳನ್ನು ಬೆಳಿಲಿಕ್ಕೆ ಮುಂದೆ ಬರಬೇಕು ಅಂತ ನಾನು ಅವರಲ್ಲಿ ಕೇಳ್ಕೊಳ್ತಾ ಇದ್ದೇನೆ. ಈಗ ತಾವು ಹೇಳಿದಾಗೆ ಒಂದು ಪಪ್ಪಾಯ ರೈತರು ಯಾಕೆ ಬೆಳಿಬೇಕು ಅನ್ನೋದು ಬಗ್ಗೆ ನಾಲ್ಕೇ ನಾಲ್ಕು ಒಂದು ಪಾಯಿಂಟ್ ಅಲ್ಲಿ ನಾನು ನಿಮ್ಗೆ ಹೇಳಕ್ ಬಯಸ್ತೇನೆ. ಒಂದು, ಇದು ಹೆಚ್ಚು ಇಳುವರಿ ಕೊಡುವಂತ ಬೆಳೆ. ಒಂದನೇದ್ದು ಹೆಚ್ಚು ಇಳುವರಿ ಕೊಡುವಂತ ಬೆಳೆ. ಎರಡನೇದ್ದು ಬೇಗ ಫಸಲು ಕೊಡುವ ಬೆಳೆ, ನಾಟಿ ಮಾಡಿದ ಮೊದಲನೇ ವರ್ಷ ಫಸಲು ಕೊಡುವಂತ ಬೆಳೆ. ಮತ್ತು ಈಗ ಉದಾಹರಣೆ ಮಾವು ತೋರಿ, ಸಪೋಟ ತೋರಿ, ಲಿಂಬಿ ತೋರಿ, ಎಲ್ಲ ಯಾವುದೇ ತಗೊಳ್ರಿ, ಬಹಳ ವರ್ಷ ಬೇಕಾಗ್ತದೆ. ಅದೇ ಮೂರನೇದ್ದು ಅತಿ ಮುಖ್ಯವಾದದ್ದು, ವರ್ಷ ಪೂರ್ತಿ ರೈತರಿಗೆ ಆದಾಯ. ಇದು ಬಹಳ ಮಹತ್ವದ. ಇವತ್ತು ಇದು ಎಲ್ಲರೂ ಮಾಡೋದು ಆದಾಯಕ್ಕೋಸ್ಕರ. ಆದ್ರಿಂದ ಇದು ಈ ಒಂದು ಪಪ್ಪಾಯ ಬೆಳೆಯುವುದಾದ್ರೆ ವರ್ಷ ಪೂರ್ತಿ ಆದಾಯ ಕೊಡುವಂತ ಹಣ್ಣಿನ ಬೆಳೆ. ಕೆಲವೇ ಕೆಲವು ಹಣ್ಣಿನ ಬೆಳೆಗಳು ವರ್ಷ ಪೂರ್ತಿ ಆದಾಯ ಪಡ್ತವೆ. ಆದ್ರೆ ಇದರಲ್ಲಿ ಇದು ಅತಿ ಮುಖ್ಯವಾಗಿರುವಂತದ್ದು ಪಪ್ಪಾಯ. ಇನ್ನು ಮೂರನೇದ್ದು, ಪ್ರತಿ ಒಂದು ಎಕರೆಗೆ ನೀವು ಇಳುವರಿ ಆದಾಯ ತೆಗೆದುಕೊಂಡೇ ಆದ್ರೆ ಹೆಚ್ಚು ಆದಾಯ ಬರುವಂತ ಬೆಳೆ ಇದು. ಈ ಎರಡು ನಾಲ್ಕು ಕಾರಣದಿಂದ ಇವತ್ತು ರೈತರು ಈ ಪಪ್ಪಾಯನ್ನು ಯಾಕೆ ಬೆಳಿಬೇಕು ಅಂತ ನಾನು ಹೇಳಕ್ ಬಯಸ್ತೇನೆ. ಈಗ ಪಪ್ಪಾಯದಲ್ಲಿ ಭೂಮಿ ಆಯ್ಕೆ ಇರ್ಬೋದು, ತಳಿಗಳ ಆಯ್ಕೆ ಇರ್ಬೋದು, ಅದರಲ್ಲಿ ತಳಿಗಳ ಆಯ್ಕೆ ಬಂದಾಗ ಸಸಿಗಳನ್ನು ತಂದತ್ತಿರ್ತಾರೆ ರೈತರು, ಒಮ್ಮೆ ಸಸಿಯನ್ನ ಮಾಡ್ತಾ ಇರ್ತಾರೆ. ಏನು ಇಲ್ಲಿ ರೈತರು ಗಮನಿಸಬೇಕು, ಎಚ್ಚರಿಕೆಯನ್ನು ವಹಿಸ್ಬೇಕಂತಿರ್ತಾವ? ನಾನು ಇವತ್ತು ಹೇಳಕ್ ಬಯಸ್ತೇನೆ, ಇವತ್ತು ಯಾವುದೇ ಒಂದು ಪಪ್ಪಾಯ ನಾವು ನಾಟಿ ಮಾಡಬೇಕು ಬೆಳಿಬೇಕಂದಾಗ ರೈತರು ದಯಮಾಡಿ ತಾವುಗಳು ಯಾವುದೇ ಸಸಿಗಳನ್ನ ನೀವಾಗಿ ತಯಾರು ಮಾಡ್ಕೋಬೇಡಿ. ಯಾಕಂದ್ರೆ ನಾವು ನೋಡಿದ್ರೆ ಬಹಳ ಮಂದಿ ರೈತರು ಇದು ಮಾಡಕ್ ಆಗಲ್ಲ. ಯಾಕಂದ್ರೆ ಹೆಚ್ಚಿನ ಒಂದು ಒಂದು ಸಸಿ ಮಡಿಯಲ್ಲೇನೆ ಸಸಿಗಳು ಸತ್ತೋಗಿದ್ದು ಬಹಳ ಮಂದಿ ರೈತರು ಅದರ ಒಂದು ಕೆಟ್ಟ ಪರಿಣಾಮ ಎದುರಿಸಿದ್ದು ನಾವು ನೋಡಿದ್ದೇವೆ. ಆದ್ರಿಂದ ದಯಮಾಡಿ ರೈತರು ನೀವಾಗಿ ಸಸಿಗಳನ್ನು ತಯಾರು ಮಾಡೋದು ಬದಲಾಗಿ ಬಹಳ ಇವತ್ತು ನೀವು ನೋಡಿರಬಹುದು ಎಲ್ಲಾ ಕ್ಷೇತ್ರದಲ್ಲಿ ಇವತ್ತು ನಮ್ಮ ಹತ್ತಿರದಲ್ಲಿ ಇವತ್ತು ಪಪ್ಪಾಯ ಸಸಿಗಳನ್ನ ಬೆಳೆದು ಮಾರಾಟ ಮಾಡುವಂತ ನರ್ಸರಿಗಳು ಇದಾವೆ. ನಿಮ್ಗೆ ಯಾರ ಹತ್ರ ನಂಬಿಕೆ ಇದೆ, ಯಾರ ಹತ್ರ ನಂಬಿಕೆ ಇದೆ ಅವ್ರ ಹತ್ರ ಅಂತ ಹೋಗಿ ಸಸಿಗಳಂತ ಒಂದು ನಾಟಿ ಮಾಡುದು ಬಹಳ ಒಳ್ಳೆಯದು ಅಂತ ನಾನು ಹೇಳಕ್ ಬಯಸ್ತೇನೆ. ಯಾಕಂದ್ರೆ ಇಲ್ಲಿ ನಾವು ಈ ಸಸಿಗಳು ನೀವೇ ತಯಾರು ಮಾಡ್ಬೇಕಾದ್ರೆ ಬಹಳ ಕಷ್ಟ ಪಡಬೇಕಾಗ್ತದೆ, ಬಹಳ ಒಂದು ಖರ್ಚು ಮಾಡಬೇಕಾಗ್ತದೆ. ಆಮೇಲೆ ಸಸಿಗಳು ನೀವು ಬೀಜ ತರಬೇಕಾದ್ರೆ ನಿಮ್ಗೆ ಅಷ್ಟು ಸಲೀಸಾಗಿ ಬೀಜ ಸಿಗಲ್ಲ. ಯಾವ್ದು ತಳಿಬೇಕಾಗಿರೋದಂತ ಇವತ್ತು ಏನ್ ಪ್ರತಿಯಾಗಿ ಯಾವ್ದು ರೈತರು ಇವತ್ತು ಹೆಚ್ಚಿನ ಕ್ಷೇತ್ರದಲ್ಲಿ ಬೆಳೀತಾ ಇದ್ರು, ಉದಾಹರಣೆಗೆ ರೆಡ್ ಲೇಡಿ ಅಥವಾ 786 ಅಂತ ಏನ್ ಕರಿತೇವಿ, ಆ ಒಂದು ಬೀಜಗಳು ನಿಮ್ಗೆ ಮಾರುಕಟ್ಟೆಯಲ್ಲಿ ಮುಕ್ತವಾಗಿ ಸಿಗಲ್ಲ. ಅಂತ ಒಂದು ಸಂದರ್ಭದಲ್ಲಿ ತಾವು ಕಷ್ಟಪಡುವ ಬದಲಾಗಿ ಯಾವ ರೈತರ ಒಂದು ಒಂದು ನರ್ಸರಿ ಮಾಡಿರ್ತಾರ ಅಂತಾರಲ್ಲಿ ಹೋಗಿ ನೀವು ತಂದು ನಾಟಿ ಮಾಡೋದು ಬಹಳ ಸೂಕ್ತ ಅಂತ ನಾನು ಹೇಳಕ್ ಬಯಸ್ತೇನೆ. ಅಂದ್ರೆ ನಮ್ಮ ರಾಯಚೂರು ಜಿಲ್ಲೆಯಲ್ಲಿ ರೆಡ್ ಲೇಡಿ ಇನ್ನೊಂದು ತಳಿ ಇದನ್ನ ಆಯ್ಕೆ ಮಾಡ್ಕೋಬೇಕಂತೀರ, ರೈತರು ಚೆನ್ನಾಗಿ ಬರ್ತಾವ ಅಂತೀರ, ಇನ್ನೊಂದು ತಳಿ ಹೇಳಿರ್ತಾವ? ಸರ್, ನಾನು ನಿಮ್ಗೆ ಹೇಳಕ್ಕೆ ಒಂದ್ ಏನ್ ಬಯಸ್ತೇನೆ ಅಂದ್ರೆ, ಇವತ್ತು ಇಡೀ ದೇಶದಲ್ಲಿ 100ರಲ್ಲಿ 90% ರೈತರು ಒಂದೇ ಒಂದು ತಳಿಯನ್ನ ಇವತ್ತು ಬೆಳೀತಾ ಇದ್ದಾರೆ. 90% ಅದು ರೆಡ್ ಲೇಡಿ ಅಂತ ಕರಿತೇವೆ ನಾವು. ರೆಡ್ ಲೇಡಿ ಆರ್ ತೈವಾನ್ ಲೇಡಿ ಆರ್ 786 ಅಂತ ರೈತರು ಹೆಸರುಗಳಲ್ಲಿ ಕರೀತಾರೆ. ಇದು ಇವತ್ತು ಯಾವ್ದೇ ರೈತ ನೀವು 1 ಎಕರೆ 2 ಎಕರೆ 3 ಎಕರೆ 10 ಎಕರೆ 50 ಎಕರೆ 100 ಎಕರೆ ಯಾವ್ದೇ ರೈತ ಇವತ್ತು ನಾಟಿ ಮಾಡಿ ನೀವು ನೋಡಿದ್ರೆ ಇದೇ ಒಂದೇ ಒಂದು ತಳಿ ಮಾತ್ರ ಇವತ್ತು ನಾಟಿ ಮಾಡ್ತಾರೆ. ಅದಕ್ಕೆ ಕಾರಣ ಇಷ್ಟೇ, ಅದು ಹೆಚ್ಚು ಇಳುವರಿ ಕೊಡುತ್ತದೆ, ಒಳ್ಳೆ ಒಂದು ಒಂದು ಗುಣಮಟ್ಟದ ಕಾಯನ್ನು ಕೊಡುತ್ತದೆ. ಆದ್ರಿಂದ ರೈತರು ಈ ಒಂದು ತಳಿಯನ್ನು ಮಾತ್ರ ಬೆಳೀತಾ ಇದ್ದಾರೆ. ಅದನ್ನು ಮಾರುಕಟ್ಟೆಗೆ ತೆಗೆದುಕೊಂಡಾಗ ಅದಕ್ಕೆ ಹೆಚ್ಚಿನ ಬೇಡಿಕೆ ಇದೆ. ಆದ ಕಾರಣದಿಂದ ರೈತರಿಗೆ ಹಲವಾರು ತಳಿಗಳಿದಾವೆ, ಸಾಕಷ್ಟು ತಳಿಗಳನ್ನ ಹೇಳ್ತೇವೆ. ಆದ್ರೆ ರೈತರು ನೋಡ್ಬೇಕಲ್ಲ, ರೈತರು ಮತ್ತು ಯಾರು ಹಣ್ಣನ್ನು ಸೇವನೆ ಮಾಡ್ತಾರಲ್ಲ ಅವ್ರದನ್ನು ಎರಡನ್ನು ಗಣನೆ ತೆಗೆದುಕೋಬೇಕಾಗ್ತದೆ. ಅವೆರಡೂ ಕಾರಣದಿಂದ ಇವತ್ತು ರೆಡ್ ಲೇಡಿಯನ್ನ ಹೆಚ್ಚಿನ ಪ್ರಮಾಣದಲ್ಲಿ ನಾವು ಹೆಚ್ಚಿನ ಕ್ಷೇತ್ರದಲ್ಲಿ ಬೆಳೀತಾ ಇರೋದು ನೋಡ್ತಾ ಇದೀವಿ. ಯಾಕಂದ್ರೆ ಇಳುವರಿ ಮತ್ತು ಗುಣಮಟ್ಟ. ಈಗ ಸಾಮಾನ್ಯವಾಗಿ ಭೂಮಿ ಆಯ್ಕೆ ಸಾಕಷ್ಟು ಜನ ರೈತರಿಗೆ ಕೆಂಪು ಭೂಮಿ ಉಸುಕು ಭೂಮಿ ಚೆನ್ನಾಗಿ ಬೆಳೀತಾವ ಅಂತಕ್ಕದ್ದು ಗೊತ್ತಿರುತ್ತೆ. ಆದ್ರೆ ಇಲ್ಲಿ ಪಪ್ಪಾಯ ಬೆಳಿಬೇಕಾದ್ರೆ ಒಂದಿಷ್ಟು ಜನ ರೈತರು ಇಡೀ ಪಪ್ಪಾಯ ಬೆಳೆಯನ್ನ ಏಕ ಬೆಳೆಯಾಗಿ ಬೆಳೆಯಂತಾರೆ, ಕೆಲವೊಮ್ಮೆ ದಾಳಿಂಬೆ ಜೊತೆ ಮಿಶ್ರ ಬೆಳೆಯಾಗಿ ಬೆಳೆದು ಬೆಳೀತಿರ್ತಾರೆ. ಇಲ್ಲಿ ತಾವು ತಜ್ಞರಾಗಿ ರೈತರಿಗೆ ಏನ್ ಹೇಳ್ತೀರಿ? ದಾಳಂಬ್ರಿ ಜೊತೆ ಬೆಳೆದೊಳ್ಳೆ ನಿಂತಿರೋ ಅಥವಾ ಪಪ್ಪಾಯನ್ನ ಇಡೀ ಬೆಳೆಯಾಗಿ ಏಕ ಬೆಳೆಯಾಗಿ ಬೆಳೆದೊಳ್ಳೆ ಅಂತ ಹೇಗೆ? ಸರ್, ನಿಮ್ಗೆಲ್ಲರಿಗೂ ಗೊತ್ತಿರುವ ಹಾಗೆ ಈ ಮುಂಚೆ ಪಪ್ಪಾಯ ಮಾತ್ರ ಇದು ಕಿಚನ್ ಗಾರ್ಡನ್ ದಲ್ಲಿ ಹೌದು ಒಂದೊಂದು ಎರಡೆರಡು ಗಿಡ ಹಚ್ಕೊಂಡು ಬೆಳೀತಿದ್ರು. ಇವತ್ತು ಹಂಗಿಲ್ಲ, ಇವತ್ತು ಒಬ್ಬೊಬ್ರು 10 ಎಕರೆ 20 ಎಕರೆ 50 ಎಕರೆ ಬೆಳೀತಾ ಇರೋ ನೋಡ್ತಾ ಇದ್ರು. ಕಾರಣ ಇಷ್ಟೇ, ಬಹಳ ಬೇಡಿಕೆ ಇದೆ. ಬಹಳ ಬೇಡಿಕೆ ಇರುವುದರಿಂದ ಹೆಚ್ಚಿನ ಕ್ಷೇತ್ರದಲ್ಲಿ ಇವತ್ತು ಬೆಳೀತಾ ಇದ್ದಾರೆ. ಒಂದನೇದ್ದು, ನಾನು ಮಣ್ಣಿನ ವಿಷಯದಲ್ಲಿ ಬಂದಾಗ ಒಂದೇ ಒಂದು ಮಾತು ಹೇಳಕ್ಕೆ ರೈತರಿಗೆ ಬಯಸ್ತೇನೆ. ತಾವು ಬಹಳ ಹೆಚ್ಚು ತಿಳಿಕೆಡಿಸಬೇಕಾಗಿಲ್ಲ. ಒಂದು, ಎಲ್ಲಾ ಮಣ್ಣಿನಲ್ಲಿ ಬೆಳೆಯುವುದಾದ್ರೂ ಸಹ ಬಹಳ ಯಶಸ್ವಿಯಾಗಿ ನಾವು ಕೆಂಪು ಮರಳು ಮಿಶ್ರಿತ ಮಣ್ಣಿನಲ್ಲಿ ಇದು ಬಹಳ ಯಶಸ್ವಿಯಾಗಿ ಬೆಳೀಬಹುದು. ಮತ್ತು ಯಾಕೆ ಹೇಳ್ತೀನಿ ಅಂದ್ರೆ, ಈ ಬೆಳೆಯಲ್ಲಿ ಬೆಳೆಯಲಿಕ್ಕೆ ಭೂಮಿ ಆಯ್ಕೆ ಮಾಡುವಾಗ ಒಂದೇ ಒಂದು ವಿಷಯ ತಮ್ಮ ರೈತರು ಮನದಲ್ಲಿ ಇಟ್ಕೋಬೇಕು. ಯಾವುದೇ ಕಾರಣಕ್ಕೂ ನಿಮ್ಮ ಹೊಲದಲ್ಲಿ ನೀರು ನಿಲ್ಲಬಾರದು, ಹೆಚ್ಚು ಹಸಿ ಇರಬಾರದು. ಏನಾದರೂ ಹೆಚ್ಚು ನೀರು ನಿಲ್ಲುವಂತ ನಿಮ್ದು ಕ್ಷೇತ್ರ ಏನೇ ಆಯ್ಕೆ ಮಾಡಿದ್ದೆ ಆದರೆ ಮಳೆ ಬಂದು ನೀರು ನಿಂತು 24 ಗಂಟೆಯಲ್ಲಿ ಇಡೀ ತೋಟಗಳು ಸರ್ವನಾಶಿಯಾಗಿ, ಪಪ್ಪಾಯ ತೋಟಗಳು ಸರ್ವನಾಶಿಯಾಗಿರುವುದು ನಾನು ಕಣ್ಣಾರೆ ಕಂಡಿದ್ದೇನೆ. ದಯಮಾಡಿ ರೈತರು ಇದನ್ನು ಮಾತ್ರ ಭೂಮಿಯನ್ನು ಆಯ್ಕೆ ಮಾಡುವಾಗ ಎಲ್ಲಿ ನೀರು ನಿಲ್ಲುವುದಿಲ್ಲೋ, ನೀರು ಎಲ್ಲಿ ಸಲೀಸಾಗಿ ಬಸಿದು ಹೋಗುತ್ತೆ ಅಂತದ ಭೂಮಿ ಮಾತ್ರ ಆಯ್ಕೆ ಮಾಡೋದು ಬಹಳ ಸೂಕ್ತ. ಅದರಿಂದ ತಾವು ಯಾವುದೇ ಸಮಸ್ಯೆಗಳನ್ನ ಎದುರಿಸಕ್ಕೆ ಸಾಧ್ಯ ಇಲ್ಲ. ಇನ್ನ ಬೆಳೆಗಳ ಬೆಳೆಯುದಾದ್ರೆ ರೈತರು ಹೇಗೆ, ತಾವು ಮಿಶ್ರ ಬೆಳೆಯಾಗಿ ಬೆಳಿಲಿಕ್ಕೆ ಹೇಳ್ತಿರೋ ಅಥವಾ ಏಕ ಬೆಳೆಯಾಗಿ ಬೆಳೆಯುವ ಒಳ್ಳೇದಂತಿರೋ? ನೋಡಿ, ನಾವು ಕೆಲವೊಂದು ಸಮಯದಲ್ಲಿ ನಾವು ಈಗ ಸಮಸ್ಯೆನೇ ನಮಗೆ ಪರಿಹಾರ ಕೊಡ್ತಾ ಅಂತ ಹೇಳ್ತೀವಿ. ಹೌದು, ರೈತರಿಗೂ ಹಾಗೆ. ಮುಂಚಿತವಾಗಿ ಪಪ್ಪಾಯ ಬೆಳೆ ಅಂದ್ರೆ ಯಾರು ಬೆಳೀತಿರ್ಲಿಲ್ಲ, ಬರೇ ದಾಳಿಂಬೆ ದಾಳಿಂಬೆ ದಾಳಿಂಬೆ ಬೆಳೀತಾ ಇದ್ರು. ಒಳ್ಳೆ ಲಾಭ ಬರ್ತಾ ಇತ್ತು, ಒಳ್ಳೆಯದು ಇಲ್ಲ ಅಂತ ಹೇಳಲ್ಲ ನಾನು. ದಿನ ಕಳೆದಂತೆ ಏನಾಯ್ತು, ದಾಳಿಂಬರಿಯಲ್ಲಿ ಇವತ್ತು ಒಂದು ಬ್ಯಾಕ್ಟೀರಿಯಲ್ ಬ್ಲೈಟ್ ಅಂತ ಹೇಳಿ ಒಂದು ದೊಡ್ಡ ರೋಗ ಬಂತು, ಇವತ್ತು ಇದೆ. ಅದರಿಂದ ರೈತರು ಹೆಚ್ಚಿಗೆ ಸಮಸ್ಯೆಯನ್ನ ಎದುರಿಸ್ತಾ ಇದ್ದಾರೆ. ಆದರೂ ಸಹ ದಾಳಿಂಬರಿ ಬಿಡುವಂತ ಪರಿಸ್ಥಿತಿ ಒಳಗೆ ಅವರಿಲ್ಲ. ಆ ಒಂದು ಕಾರಣ ನಾವೇನ್ ಹೇಳ್ತಾ ಇದ್ವಿ, ನಾನು ಸುಮಾರು 15 ವರ್ಷದ ಹಿಂದೆನೆ ಈ ನೀರ್ ಮಾನವಿ ಮಾನವಿ ಏರಿಯಾ ಮತ್ತು ಕವಿತಾಳ ಏರಿಯಾದಲ್ಲಿ ನಾನು ಪ್ರಯೋಗ ಪ್ರಾರಂಭ ಮಾಡಿದೆ ರೈತರ ಹೊಲದಲ್ಲೇನೆ. ದಾಳಿಂಬರಿ ಬಿಡಬೇಡಿ, ದಯಮಾಡಿ ದಾಳಿಂಬರಿ ಬಿಡಬೇಡಿ, ನಾನು ಬಿಡಂತ ಹೇಳಲ್ಲ ನಿಮಗೆ. ಆದ್ರೆ ದಾಳಿಂಬೆ ಜೊತೆಗೆ ಇನ್ನೊಂದು ಬೆಳೆಯನ್ನ ನಾವು ಮೊದಲನೇ ವರ್ಷ ಹಣ್ಣು ಕೊಡುವಂತ ಬೆಳೆಗಳನ್ನ ಆಯ್ಕೆ ಮಾಡೋಣ. ಅದನ್ನು ಸಹ ನೀವು ಬೆಳೆದಿದ್ದೆ ಆದ್ರೆ ನಿಮ್ಗೆ ಏನಾದರೂ ಏನು ಸಮಸ್ಯೆ ದಾಳಿಂಬರಿಯಲ್ಲಿ ಸಮಸ್ಯೆ ಮುಂದಿನ ದಿನಗಳು ಬರ್ತವೆ, ಅದಕ್ಕೆ ನೀವು ಅದಕ್ಕಿಂತ ಮುಂಚೆ ನೀವು ಪಪ್ಪಾಯ ಬೆಳೆಯುತ್ತ ಅಂತರ ಬೆಳೆಯಾಗಿ ಬೆಳೆಯುವುದರಿಂದ ಹೆಚ್ಚಿನ ಲಾಭ ಬರುತ್ತೆ, ಹೆಚ್ಚು ನೀವು ದಾಳಿಂಬೆಗೆ ಹೆಚ್ಚು ಖರ್ಚು ಮಾಡೋದು ಬೇಕಾಗಿಲ್ಲ. ಪಪ್ಪಾಯಲ್ಲಿ ಬರುವಂತ ದುಡ್ಡನ್ನೇ ತಾವು ಲಾಭದ ಜೊತೆಗೆ ಖರ್ಚನ್ನು ಮಾಡಿ ನೀವು ಯಾವುದೇ ಹಣದ ಒಂದು ತೊಂದರೆ ನೀವು ಎದುರಿಸಬೇಕಾಗಿಲ್ಲ ಅಂತ ಹೇಳಿ ನಾವು ಪ್ರಯೋಗ ಮಾಡಿದಾಗ, ಆ ಒಂದು ಪ್ರಯೋಗ 15 ವರ್ಷಗಳ ಹಿಂದೆ ರೈತರಲ್ಲಿ ನಾವು ಹೊಲದಲ್ಲಿ ಮಾಡಿದ ಪ್ರಯೋಗ ಇವತ್ತು ಇಡೀ ರಾಜ್ಯದಲ್ಲಿ ದಾಳಿಂಬೆರೆಯಲ್ಲಿ ಮೊದಲನೇ ವರ್ಷ ನಾಟಿ ಮಾಡೋದ್ರ ಜೊತೆಗೆ ಪಪ್ಪಾಯ ನಾಟಿ ಮಾಡೋದು ಸಾಮಾನ್ಯವಾಗಿ ಎಲ್ಲರ ಕಡೆ ನೋಡ್ತಾ ಇದ್ದೇವೆ. ಉದಾಹರಣೆ ಇಷ್ಟೇ, ಆ ಲಾಭ ಜೊತೆಗೆ ಸಮಸ್ಯೆಗಳನ್ನು ಬಗೆಹರಿಸಿಕೊಳ್ಳೋದು ಉದ್ದೇಶದಿಂದ. ಆದ್ರಿಂದ ದಾಳಿಂಬರಿಯಲ್ಲಿ ನೀವು ಪಪ್ಪಾಯನ ಅಂತರ್ ಬೆಳೆಯಾಗಿ ಬೆಳೆಯುವುದು ಸೂಕ್ತ, ಯಾವುದೇ ತೊಂದರೆ ಇಲ್ಲ ಅಂತ ನಾನು ಹೇಳಕ್ ಬಯಸ್ತೇನೆ. ಸರ್, ಇನ್ನ ನಾಟಿ ಮಾಡೋದಾದ್ರೆ ತಾವು ಹೇಗೆ ಹೇಳ್ತೀರಿ ರೈತರಿಗೆ, ಎಷ್ಟು ಅಂತರವನ್ನ ಇಟ್ಟು ನಾಟಿ ಮಾಡಬೇಕಾಗತ್ತೆ, ಏನು ನಾಟಿ ಮಾಡುವಾಗ ಎಚ್ಚರಿಕೆಯನ್ನು ತಗೋಬೇಕು, ಯಾವ ರೀತಿ ನಾಟಿ ಮಾಡ್ಬೇಕು ಅಂತ ಹೇಳ್ತೀರಿ ರೈತರಿಗೆಲ್ಲ? ಸರ್, ನಾ ಈಗ ತಳಿಗಳ ಬಗ್ಗೆ ಅಂತ ಹೇಳಿದೆ, ತಳಿಯಲ್ಲಿ ಡೆಡ್ ಲೀಡ್ ಬಿಟ್ರೆ ಯಾವ್ದು ಇಲ್ಲ. ಇವತ್ತು ರೈತರು ವಾಣಿಜ್ಯವಾಗಿ ಬೆಳೀತಾ ಇರೋದು ಎಣ್ಣೆದು. ನಾಟಿ ಮಾಡ್ಲಿಕ್ಕೆ ಬಂದಾಗ ತಾವುಗಳು ನೀವು 6x6 ಅಡಿ ಸಾಲಿ ಸಾರಿಗೆ ಆಡು ಗಿಡದಿಂದ ಗಿಡಕ್ಕೆ 6 ಅಡಿ ಇರಬಹುದು, ಇಲ್ಲ ಅಂದ್ರೆ 7x7 ಗಿಡದಿಂದ ಗಿಡಕ್ಕೆ 7 ಅಡಿ ಸಾಲಿ ಸಾಲಿಗೆ 7 ಅಡಿ ಅಥವಾ ಸಾಲಿಂದ ಸಾಲಿಗೆ 7 ಅಡಿ ಇಟ್ಟು ಗಿಡದ ಗಿಡಕ್ಕೆ 6 ಅಡಿ ಇಡಬಹುದು. ಇಷ್ಟು ಮಾತ್ರ ನೀವು ಯಾವುದೇ ಒಂದು ಅಂತರದಲ್ಲಿ ನಾಟಿ ಮಾಡಬಹುದು, ಏನ್ ತೊಂದರೆ ಇಲ್ಲ. ಇನ್ನು ಅಂತರ್ಬೆಳೆಯಾಗಿ ಬಂದಾಗ ಈ ಒಂದು ಪದ್ಧತಿ ಅಲ್ಲಿ ನೋಡ್ಬೇಕಾಗಿಲ್ಲ. ನೀವು ಅಂತರ್ಬೆಳೆಯಲ್ಲಿ ಆದಾಗ ಎರಡು ಮುಖ್ಯ ದಾಳಿಂಬರಿ ಎರಡು ಸಾಲಿನ ನಡಬರ್ಕ ಎಕ್ಸಾಕ್ಟ್ ಆಗಿ ಇವತ್ತು ನೀವು 15 ದಾಳಿಂಬರಿ ಬೆಳೀತಾ ಇದ್ರಿ ಅಂದಾಗ ನೀವು 7.5 ಫೀಟ್ಗೆ ಒಂದು ಸಾಲ ಹಾಕಿ ಅವಾಗ 7x7 ಅಂತರದಲ್ಲಿ ನಾಟಿ ಮಾಡ್ಕೋತ ಹೋಗ್ಬೇಕು. ಅಂತರ ಬೆಳೆ ಬಂದಾಗ ಸ್ವಲ್ಪ ಅಂತರ ವೆಚ್ಚ ಕಮ್ಮಿ ಆಗುತ್ತೆ. ಇಡೀ ಬೆಳೆ ಆದಾಗ 6x6 7x7 ಅನ್ನ ನಾಟಿ ಮಾಡಬಹುದು, ಒಳ್ಳೇದು. ಇದರಿಂದ ನಿಮಗೆ ಒಳ್ಳೆ ಲಾಭ ಪಡ್ಲಿಕ್ಕೆ ಸಾಧ್ಯ ಇದೆ. ಇದಕ್ಕಿಂತ ಕಡಿಮೆ ಅಂತರದ ದಯಮಾಡಿ ಮಾಡಬೇಡಿ, ಇದಕ್ಕೂ ಹೆಚ್ಚು ಅಂತರ ಸುದಾ ಮಾಡಬೇಡಿ. ಇನ್ನು ತಾವು ಯಾವ ಒಂದು ಸೀಸನ್ ಅಲ್ಲಿ ಅಥವಾ ಯಾವ ಕಾಲದಲ್ಲಿ ಅಥವಾ ಯಾವ ತಿಂಗಳಿನಲ್ಲಿ ರೈತರಿಗೆ ಹಾಕೋದು ಒಳ್ಳೇದಂತ ಹೇಳ್ತೀರಿ ಪಪ್ಪಾಯ ಬೇಸಾಯ ಪ್ರಾರಂಭ ಮಾಡು? ಸರ್, ನಾನು ಈಗಾಗಲೇ ತಮಗೆ ಹೇಳಿದ ಹಾಗೆ ರೈತರೆಲ್ಲ ತಿಳ್ಕೋಬೇಕು, ಇದು ನಾಟಿ ಮಾಡಿದ 7-8 ತಿಂಗಳ ನಂತರ ಮೊದಲನೇ ಕಟಾವು ಪ್ರಾರಂಭ ಆಗತ್ತೆ. ತದನಂತರ ಪ್ರತಿ ವಾರ 2-3 ಸಲ ನೀವು ಕಟಾವು ಮಾಡಲೇಬೇಕಾಗತ್ತೆ ವರ್ಷ ಪೂರ್ತಿ. ಹಾಗಾಗಿ ನೀವು ಯಾವಾಗ ನಾಟಿ ಮಾಡಿದ್ರು ಸಹ ಅದು ಪ್ರತಿ ವಾರ ಕಟಾವು ಮಾಡೋದ್ರಿಂದ ಯಾವುದೇ ಒಂದು ಹೆಚ್ಚಕಮ್ಮ ಆಗುದಿಲ್ಲ. ಒಂದು ಮಾತ್ರ ತಿಳ್ಕೋಬೇಕು, ನಾವು ಸಾಮಾನ್ಯವಾಗಿ ನಮ್ಮ ರೈತರಿಗೆ ಹೇಳ್ತೀವಿ, ರೈತರಿಗೂ ಗೊತ್ತಿದ್ದಂತ ವಿಷಯನೇ, ನಮಗೆ ಈ ರಂಜಾನ್ ಸಮಯದಲ್ಲಿ ಸಾಮಾನ್ಯವಾಗಿ ಇಡೀ ದೇಶದಲ್ಲಿ ಇದಕ್ಕೆ ಬೇಡಿಕೆ ಹೆಚ್ಚಾಗಿರುತ್ತೆ. ಅಂತ ಒಂದು ಸಮಯದಲ್ಲಿ ರಂಜಾನ್ ಬರುವುದಕ್ಕಿಂತ ಮುಂಚೆ ನೀವು ನಿಮ್ಮ ತೋಟದಲ್ಲಿ ಒಂದು ಅಥವಾ ಎರಡು ಸಲ ನೀವು ಕಟಾವು ಮಾಡಿರ್ಬೇಕು. ಮೂರನೇ ಕಟಾವ್ ಅಥವಾ ನಾಲ್ಕನೇ ಕಟಾವಿಗೆ ರಂಜಾನ್ ಹಬ್ಬ ಬಂದಿದೆ ಆದ್ರೆ ಅವಾಗ ಇಳುವರಿ ಹೆಚ್ಚಾಗುತ್ತೆ, ಒಳ್ಳೆ ಒಳ್ಳೆ ನಿಮ್ಗೆ ಮಾರುಕಟ್ಟೆಯಲ್ಲಿ ಬೆಲೆ ಸಿಗುತ್ತೆ. ಆದ್ರಿಂದ ನೀವು ಅದೇ ಒಂದು ತಿಂಗಳಲ್ಲಿ ನೀವು ಒಂದು ವರ್ಷದಲ್ಲಿ ಏನು ಲಾಭ ಪಡಿತೀರಿ ಅಂದ್ರೆ 30-40% ನಿಮ್ಗೆ ಲಾಭ ಅದೇ ಒಂದು ತಿಂಗಳಲ್ಲಿ ಬರುತ್ತೆ ಅಂತ ನಾ ಹೇಳಕ್ ಬಯಸ್ತೇನೆ. ಒಂದು ಎರಡನೇದ್ದು ರೈತರಿಗೆ ಇನ್ನು ಇದಕ್ಕಿಂತ ಹೆಚ್ಚಿನದಿಂದು ಮಾರುಕಟ್ಟೆ ಸಮಯ ಅಂತ ಹೇಳಿದ್ರು. ಮಾರುಕಟ್ಟೆ ತಮ್ಮ ಒಂದು ಪ್ರಶ್ನೆ ಕೇಳ್ತಾ ಇದ್ರಿ, ಮಾರುಕಟ್ಟೆ ಇದಕ್ಕೆ ಯಾವುದೇ ಸಮಸ್ಯೆ ಇವತ್ತಿಲ್ಲ. ಯಾಕೆ ಇಲ್ಲ ಅಂತ ನಾನು ಹೇಳ್ತಾ ಇದ್ದೀನಿ. ರೈತರು ನಾನು ಪಪಾಯದಲ್ಲಿ ಲಾಸ್ ಅಂದಂತ ರೈತರು ನಾನು ನೋಡಿಲ್ಲ ಇಲ್ಲಿ. ಯಾಕೆ ಹೇಳ್ತೀನಿ ಅಂದ್ರೆ, ಇದು ಮಾವು ಒಂದ್ಸಲ ಕೊಟ್ಟು ನಿಮ್ಮೊಂದು 50 ಎಕರೆ ಮಾವು ತೋಟ ಇದೆ, 50 ಎಕರೆ ಒಂದೇ ಎರಡ್ ಮೂರ್ ಸಲ ಕಟಿಂಗ್ ಮಾಡ್ತೀರಿ, ಅವಾಗ ಏನ್ ರೇಟ್ ಅದೇ ರೇಟಿಗೆ ಮಾರಾಟ ಮಾಡ್ಬೇಕು ನೀವು. ಅದೇ ಪಪಾಯ ಹಂಗಿಲ್ಲ, ಈ ವಾರ ಒಂದ್ ರೇಟ್ ಇರ್ತದೆ, ಮುಂದಿನ ವಾರ ಒಂದು ರೇಟ್ ಇರ್ತದೆ, ಈ ತಿಂಗಳು ಒಂದ್ ರೇಟ್ ಇರ್ತದೆ, ಮುಂದಿನ 12 ತಿಂಗಳು ಒಂದೇ ರೇಟ್ ಇರ್ಲಿಕ್ಕೆ ಸಾಧ್ಯ ಇಲ್ಲ. ರೇಟ್ ಹೆಚ್ಚು ಕಮ್ಮಿ ಆಗತ್ತೆ. ನೀವು 12 ತಿಂಗಳು ಸರಾಸರಿ ನೀವು ಮಾರಿದ ಒಂದು ಬೆಲೆ ಲೆಕ್ಕ ತಗೊಂಡ್ರೆ ನಿಮ್ಗೆ ಯಾವಾಗಲೂ ಒಳ್ಳೆ ಲಾಭ ಇದ್ದೇ ಇರುತ್ತೆ. ಒಂದಿನ ನೀವು ಎಷ್ಟಕ್ಕೆ ಮಾರಾಟ ಮಾಡಿದ್ರೆ ನೋಡ್ಬೇಡಿ, ಒಂದ್ಸಲ 30 ರೂಪಾಯಿ ಮಾಡಬಹುದು, ಒಂದ್ಸಲ 8 ರೂಪಾಯಿ ಮಾರಬಹುದು, ಎರಡದ್ರೆ ಎವರೇಜ್ ಎಷ್ಟಾಯ್ತು, ಸರಾಸರಿ ಎಷ್ಟು ಅದು ನೋಡ್ಬೇಕು. ಅದರಿಂದ ದಯಮಾಡಿ ರೈತರು ಲಾಭದೇ ಇರುತ್ತೆ ಕಡೆ ನಿಮ್ಗೆ ಲಾಸ್ ಅನ್ನೋದು ಇಲ್ಲ ಅಂತ ನಾ ಹೇಳಕ್ ಬಯಸ್ತೇನೆ. ಸರ್, ಇನ್ನು ಹಚ್ಚುವಾಗ ಏನಾದ್ರೂ ಪ್ರಿಕಾಷನ್ಸ್ ತಗೋಬೇಕ, ಯಾವ ರೀತಿ ಹಚ್ಚಬೇಕಂತೀರಿ? ಈಗ ಗುಂಡಿ ಗಿಂಡಿ ಎಷ್ಟು ಅಂತರ ಒಳಗೆ ತೋಡ್ಬೇಕಾಗತ್ತೆ, ಅದಕ್ಕೆ ಏನಾದ್ರೂ ಹಾಕ್ಬೇಕಾ, ಟ್ರೀಟ್ಮೆಂಟ್ ಮಾಡ್ಬೇಕಾ ಏನಾದ್ರೂ ಉಪಚಾರ? ಸರ್, ನಾವು ಈಗ ನಾವು ಹೇಳ್ತಾ ಇದ್ದೀವಿ, ಈಗ ನೋಡಿ ಸರ್, ಒಂದ್ 6x6 ಇದ್ರೆ 1200 ಗಿಡ ಕೊಂಡಿರ್ತವೆ ಒಂದ್ ಎಕರೆಗೆ. 1200 ಗುಣಿಗ ತೆಗಿಬೇಕಾದ್ರೆ ಇವತ್ತು ಗೊತ್ತಿದೆ ರೈತರು ಎಷ್ಟು ಕಷ್ಟ ಇದೆ, ಅಲ್ಲಿ ಒಂದು ಕೂಲಿ ಕಾರ್ಮಿಕರು ಸಿಗಬೇಕಾದದ್ದು. ನಾವೇನ್ ಮಾಡಿ ಒಂದಿಷ್ಟ ಪ್ರಾರಂಭ ಮಾಡಿದ್ವಿ, ಈಗಾಗಲೇ ಬಹಳ ಯಶಸ್ವಿ ಆಗಿದೆ. ಏನ್ ಮಾಡ್ಬೇಕು, ಸಾಲಿನ ಸಾಲಿನ ಅಂತರದಲ್ಲಿ ನಾವು ಒಂದು ಈಗ ಸಿಂಗಲ್ ಒಂದು ಏನು ನಮ್ಮ ಮಡಿಕೆ ಇರ್ತದಲ್ಲ, ಈಗ ನಾವು ನೇಗಿಲು ಅಂತ ಕರಿತೀವಲ್ಲ, ಆ ನೇಗಿಲದಲ್ಲಿ ಒಂದ್ಸಲ ಹೋಗ್ಬೇಕು, ದೊಡ್ಡ ಹರಿಯನ್ನ ಮಾಡ್ಬೇಕು ನೇಗಿಲಿಂದ. ಒಂದ್ಸಲ ಹೋಗಿ ಅದೇ ದಾರಿಯಲ್ಲಿ ಇನ್ನೊಂದ್ಸಲ ಬರಬೇಕು, ಎರಡನೇ ಸಲ ಬಂದಾಗ ಏನಾಗುತ್ತೆ, ನಿಮಗೆ ಪಪ್ಪಾಯಿಗೆ ಎಷ್ಟು ಬೇಕು ನಿಮಗೆ ಒಂದು ಒಂದು ಒಂದು ಒಂದೂವರೆ ಫೀಟ್ ಆಳ ಸಿಕ್ಕೇ ಸಿಕ್ಬಿಡ್ತದೆ, ಸಾಕು ಅಷ್ಟೇ. ಅದಕ್ಕೆ ಅವಾಗ ಏನ್ ಮಾಡ್ಬೇಕು, ಆ ಸಾಲಿನಲ್ಲಿ ನೀವು ಗಿಡ ನಸ್ಕೋತ ಹೋಗ್ಬಿಟ್ರೆ ಸಾಕು. ಅವಾಗ ಏನಾಗುತ್ತೆ, ಕಡಿಮೆ ಖರ್ಚದಲ್ಲಿ ಒಂದ್ ಎಕರೆ ನಿಮ್ಗೆ ಬರೀ 4,000-5,000 ರೂಪಾಯಿ ನೀವು ಇಡೀ ತೋಟ ನಾಟಿ ಮಾಡಬಹುದು. ಆಮೇಲೆ ಏನ್ ಮಾಡ್ಬೇಕು, ನಾಟಿ ಮಾಡಿದ ನಂತರ ಮಣ್ಣು ಚೆನ್ನಾಗಿ ಏರಾಕಿ ಆಮೇಲೆ ಅದಕ್ಕೆ ಒಂದು ಉರುವಲು ಕೊಡ್ಬೇಕು, ಅದಕ್ಕೆ ಒಂದು ಸ್ಟೇಕಿಂಗ್ ಅಂತ ಕರಿತೀವಿ, ಒಂದು ಯಾವ್ದೇ ಒಂದು ಕಡ್ಡಿ ಅದಕ್ಕೆ ಆಶ್ರಯ ಕೊಡ್ಬೇಕು. ಆಸರೆ ಕೊಡೋದು ಮರಿಬಾರದು. ಇದು ಮಾಡಿದ್ರೆ ಆದ್ರೆ ಸಾಕು, ಕಡಿಮೆ ಖರ್ಚದಲ್ಲಿ ನೀವು ಪಪ್ಪಾಯ ತೋಟವನ್ನ ನಾಟಿ ಮಾಡ್ಲಿಕ್ಕೆ ಸಾಧ್ಯ ಇದೆ. ಆಮೇಲೆ ತಿಪ್ಪಿ ಗೊಬ್ಬರ ಹೇಳ್ತೀವಿ, ಎಷ್ಟೇ ನಿಮ್ಗೆ ಎಷ್ಟಿರ್ತೀವಿ ಅಷ್ಟು ಹಾಕಿ ತಿಪ್ಪಿ ಗೊಬ್ಬರ. ಆದ್ರೆ ಒಂದು ಮಾತ್ರ ನೆನಪಿಟ್ಟುಕೊಳ್ಳಿ, ನೀವು ಪಪ್ಪಾಯ ನಾಟಿ ಮಾಡಿದ ನಂತರ ನೀವು ಮೊದಲನೇ ದಿನಗಳಲ್ಲಿ ಒಂದು ವಾರ ಎರಡು ವಾರ ಮೂರು ಒಂದು ತಿಂಗಳವರೆಗೆ ನೀರು ನಿರ್ವಹಣೆ ಬಹಳ ಮುಖ್ಯ. ನೀರನ್ನ ನೀವು ಕಡಿಮೆ ಪ್ರಮಾಣದಲ್ಲಿ ಕುಡ್ಕೊತಾ ಹೋಗ್ಬೇಕು. ಬಹಳ ನೀರು ಹೆಚ್ಚು ಕೊಟ್ಟಿದ್ದೆ ಆದ್ರೆ ಗಿಡ ನಿಮ್ಗೆ ಸಾಯ್ತದೆ. ಆದ್ರಿಂದ ದಯಮಾಡಿ ರೈತರು ನೀರಿನ ಪ್ರಮಾಣ ಸ್ವಲ್ಪ ನೀರನ್ನ ಕುಡ್ಕೊತ ಹೋಗಿ ಒಂದು ತಿಂಗಳ ನಂತರ ಸ್ವಲ್ಪ ನೀರಿನ ಪ್ರಮಾಣ ಹೆಚ್ಚು ಮಾಡಿ. ಮೊದಲಿಗೆ ನೀರಿನ ಪ್ರಮಾಣ ಹೆಚ್ಚು ಮಾಡಿದ್ದೆ ಆದ್ರೆ ಸಸಿ ನಿಮಗೆ ಒಳ್ಳೆ ನಾಟಿ ಆಗುದಿಲ್ಲ, ಅದು ಚೆನ್ನಾಗಿ ಗಿಡ ಹತ್ತುಗೋದಿಲ್ಲ, ಅದು ಬೆಳವಣಿಗೆ ಆಗುದಿಲ್ಲ. ಇದು ಬಹಳ ಮಂದಿ ರೈತರು ನೋಡ್ತಾ ಇದ್ದೀನಿ, ಈ ಡ್ರಿಪ್ ಮಾಡ್ಯಾರ ಅಂತ ಹೇಳಿ ಕಿಶಂದ್ರೆ ಯಾವಾಗಲೂ ಡ್ರಿಪ್ ಆನ್ ಮಾಡಿಬಿಡ್ತಾರೆ, ಹೆಚ್ಚು ನೀರು ಕೊಟ್ಬಿಡ್ತಾರೆ. ನಾ ನೋಡ್ತೀನಿ ಕಾಲರ್ ರಾಟ್ ಅಂದ್ರೆ ಗಿಡ ಕೊಳೆಯಲು ಪ್ರಾರಂಭ ಆಗ್ತದೆ, ಬೇರು ಕೊಳೆಯಲು ರೋಗ ಬರ್ತದೆ, ಇವೆಲ್ಲ ಸಮಸ್ಯೆ ನೋಡ್ತಾ ಇದೆ. ನೀರು ಕಡಿಮೆ ಕುಡಿ, ಮೊದಲನೇ ತಿಂಗಳ ಒಳ್ಳೆ ನೀವು ಗಿಡ ಒಂದು ನಾಟಿ ನೀವು ನೋಡ್ಲಿಕ್ಕೆ ಸಾಧ್ಯ ಇದೆ. ನೀರು ನಿರ್ವಹಣೆ ಬಹಳ ಮುಖ್ಯ ಇದರಲ್ಲಿ, ಬಹಳ ಮುಖ್ಯ ಮೊದಲಿಗೆ. ಆಮೇಲೆ ಸರ್, ಈಗ ಇದಕ್ಕೆ ಯಾಕಂದ್ರೆ ಭಯಂಕರ ಇಳುವರಿನ ಕೊಡ್ತದೆ ರೈತರೆಲ್ಲ, ಇದು 30-40 ಟನ್ ಎಲ್ಲ ಆತರ ಇಳುವರಿ ತೆಗೆದಿರ್ತಾರೆ. ಹೇಗೆ ಇಲ್ಲಿ ಇದಕ್ಕೆ ಪೋಷಕಾಂಶ ಬೇಕಲ್ಲ ಭೂಮಿಯಿಂದ, ಆ ಪ್ರಮಾಣದಲ್ಲಿ ಅದು ತಗೋತಾ ಇರ್ತದೆ ಮತ್ತೆ ಇಳುವರಿ ಕೊಡ್ತದೆ, ಏನೇನ್ ಹಾಕ್ಬೇಕಂತ ರೈತರು ಇದಕ್ಕೆ ಗೊಬ್ಬರಗಳನ್ನ? ಸರ್, ನಾನು ಒಂದು ಹೇಳ್ತೇನೆ, ಈ ಪಪ್ಪಾಯದಲ್ಲಿ ನೀವು ಮಾವು ಸಪೋಟ ದಾಳಿಂಬ್ರೆ ಹಂಗೆ ಮಾಡಬಾರ್ದು. ಇದಕ್ಕೆ ಎಷ್ಟು ಗೊಬ್ಬರ ಕೊಡ್ತೀರಿ ಅಷ್ಟು ಇಳುವರಿ ಕೊಡ್ತದ ನೋಡ್ರಿ ನಿಮ್ಗೆ. ಅದೇನಂತದ, ನನಗ್ ಗೊಬ್ಬರ ಕೊಡು, ನಿನಗ ಊರಲ್ಲಿ ನಾನು ಮೆರೆಸ್ತೀನಿ ಅಂತ. ಹೌದು, ನೀ ನನ್ ಗೊಬ್ಬರ ಕೊಡು, ನಿನಗ ಊರಲ್ಲಿ ಮೆರೆಸ್ತೀನಿ ಅಂದ್ರೆ ಹೆಚ್ಚು ಇಳುವರಿ ಕೊಡ್ತೀನಿ, ಹೆಚ್ಚು ಆದಾಯ ಕೊಡ್ತೀನಿ, ಹೆಚ್ಚು ನೀನು ಶ್ರೀಮಂತ ಆಗ್ಲಿಕ್ ಮಾಡ್ತೀನಿ ಅಂತ ಹೇಳ್ತದ. ಇದು ಬಹಳ ಸತ್ಯ ಮಾತು. ಆದ್ದರಿಂದ ಈ ಒಂದು ಬೆಳೆ ಹೆಚ್ಚಿನ ಪ್ರಮಾಣದಲ್ಲಿ ಪೋಷಕಾಂಶಗಳನ್ನ ಕೇಳ್ತದೆ. ಆದ್ರಿಂದ ರೈತರು ಈ ಗೊಬ್ಬರವನ್ನ ನೀವು ಒಟ್ಟು ಶಿಫಾರಸು ಮಾಡಿದ ಒಂದು ಗೊಬ್ಬರವನ್ನ ಪ್ರತಿ ನೀವು ಎರಡು ತಿಂಗಳಿಗೆ ಒಂದ್ಸಲ ಕೊಡ್ಬೇಕು. ಎರಡು ತಿಂಗಳಿಗೆ ಒಂದ್ಸಲ ನೀವು ಗೊಬ್ಬರ ಕೊಡ್ತಿದ್ದೆ ಆದ್ರೆ ನಿಮಗೆ ಯಾವುದೇ ಒಂದು ಗೊಬ್ಬರ ಒಂದು ಪೋಷಕಾಂಶಗಳು ನಾಶ ಆಗುದಿಲ್ಲ, ಹಾಳಾಗುದಿಲ್ಲ. ಇದಕ್ಕೆ ಎಷ್ಟು ಬೇಕು ಅಷ್ಟು ಪ್ರಮಾಣ ತೆಗೆದುಕೊಂಡು ಅದನ್ನ, ಯಾಕಂದ್ರೆ ಒಂದ್ ಗಿಡ ನೀವು ಪಪ್ಪಾಯಿ ಗಿಡ ನೋಡಬಹುದು ಸರ್, ತಳ ಕಾಯಿ ಕಟಾ ಮಾಡ್ತಿರ್ತೀವಿ, ಮ್ಯಾಗ ಒಂದ್ ಸೈಜ್ ಗಿಡ ಇರ್ತದೆ, ಮ್ಯಾಗ ಒಂದ್ ಸೈಜ್, ಮ್ಯಾಗ ಒಂದ್ ಸೈಜ್, ಮ್ಯಾಗ ಹೂ ಇರ್ತದ. ಒಂದೇ ಗಿಡದಲ್ಲಿ ನೀವು ವಿವಿಧ ಹಣ್ಣಿನ ಗಾತ್ರ ಕಾಯಿಗಳು ನೋಡಬಹುದು, ಹೂವು ನೋಡಬಹುದು. ಅದರಿಂದ ಯಾವಾಗಲೂ ಇದಕ್ಕೆ ಗೊಬ್ಬರ ಬೇಕೇ, ಪೋಷಕಾಂಶಗಳು ಬೇಕೇ ಬೇಕೇ ಬೇಕು, ಒಳ್ಳೆ ರೀತಿಯಿಂದ ಪೋಷಕಾಂಶ ಕೊಡಬೇಕು ಇದಕ್ಕೆ. ಅದೇ ನಾ ಹೇಳ್ತಾ ಇರೋದಂದ್ರೆ 250 500 ಕಿಲೋಗ್ರಾಂ ಸಾರಜನಕ ರಂಜಕ ಪೊಟ್ಯಾಶ್ ಪ್ರತಿ ಹೆಕ್ಟರ್ ಗೆ ಆರು ಟೈಮೆ ಒಂದ್ ವರ್ಷದಲ್ಲಿ ಕೊಡ್ಬೇಕು. ಅಂದ್ರೆ ಅದನ್ನ 200 ಅನ್ನ ಡಿವೈಡ್ ಮಾಡ್ಕೊಂಡು 6 ಟೈಮ್ಸ್ ಕೊಡ್ಬೇಕು ಅದನ್ನ. ಹಾ, 6 ಟೈಮ್ 650 500 ಸಾರಜನಕ ರಂಜಕ ಪೊಟ್ಯಾಶ್ ಕಿಲೋಗ್ರಾಂ ಪ್ರತಿ ಒಂದ್ ಹೆಕ್ಟರ್ ಗೆ ಅದನ್ನ ಆರು ಭಾಗಗಳಲ್ಲಿ ಮಾಡಿ ನೀವು ಕೊಡ್ಕೊತಾ ಹೋಗ್ಬೇಕು. ಇದು ಒಮ್ಮೆ ಕೊಡಬಾರ್ದು, ಆರು ಭಾಗ ಮಾಡಬೇಕು. ಪ್ರತಿ ಎರಡು ತಿಂಗಳೊಮ್ಮೆ ಕೊಡ್ಬೇಕು, ಎರಡು ತಿಂಗಳಿಗೊಮ್ಮೆ. ಈಗ ಪಪ್ಪಾಯ ತಾವು ಹೇಳಿದ್ರೆ ಈಗ ನೀರು ನಿರ್ವಹಣೆ ಆಯ್ತು, ಜೊತೆಗೆ ಇಲ್ಲಿ ಏನಾದ್ರೂ ಎಚ್ಚರಿಕೆ ತಗೋಗ ಕಾಯ ಪ್ರಾರಂಭ ಆಗತ್ತೆ, ಇನ್ನ ಕಟಾವು ಮಾಡತಕ್ಕಂತ ಒಂದು ಅವಧಿ ಇರಬಹುದು, ಜೊತೆಗೆ ಮಣ್ಣ ಏರ್ ಹಾಕುದಿರಬಹುದು, ಏನು ಇರ್ಲಿ ಮುಂದೆ ಹಂತ ಹಂತವಾಗಿ ಮಾಡ್ಬೇಕಂತ ಇರ್ತಾವ ಇದರಲ್ಲಿ ಸರ್? ಒಂದು ಗೊಬ್ಬರ ಬಗ್ಗೆ ಹೇಳಿದೆ, ಅದಕ್ಕಿಂತ ಮುಖ್ಯವಾಗಿ ಇದರಲ್ಲಿ ನಂಜಾಣ ರೋಗ ಬಹಳ ಮಹತ್ವದಿದೆ. ಈ ನಂಜಾಣ ರೋಗ ಕೀಟಗಳ ಮುಖಾಂತರ ಹರಡುತ್ತೆ. ಈ ನಂಜಾಣು ಅಂದ್ರೆ ವೈರಸ್ ರೋಗ ಅಂತ ಕರಿತೀವಿ ನಾವು, ರಿಂಗ್ ವೈರಸ್ ಅಂತ ಅಂತಿರ್ತಾರೆ ರೈತರು, ಬರ್ತಿರ್ತಾರೆ ರಿಂಗ್ ವೈರಸ್ ಬಂತ್ರಿ ಅಂತ, ರಿಂಗ್ ಸ್ಪಾಟ್ ವೈರಸ್ ಅಂತ ಕರಿತೀವಿ. ಅದರಲ್ಲಿ ಹಲವಾರು ವಿವಿಧ ವೈರಸ್ ರೋಗಗಳಿದಾವೆ. ಇವು ಈ ಯಾವುದೇ ಒಂದು ವೈರಸ್ ನಂಜಾಣು ರೋಗ ಹರಡಬೇಕಾದ್ರೆ ಕೀಟಗಳ ಮುಖ್ಯ ಪಾತ್ರ ವಹಿತು, ಅದರ ಮುಖಾಂತರ ಹರಡುತ್ತವೆ. ಆದ್ದರಿಂದ ರೈತರು ನಾಟಿ ಮಾಡಿದ ನಂತರ ನೀವು ಪ್ರತಿ ರೆಗ್ಯುಲರ್ ಆಗಿ ನೋಡ್ಕೋತಾ ಇದ್ದು, ಮೊದಲನೇ ಹಂತದಲ್ಲೇನೆ ನೀವು ಕೀಟ ಮತ್ತು ರೋಗಗಳನ್ನ ಹತೋಟಿ ಮಾಡಿದ್ದೆ ಆದ್ರೆ ನೀವು ಕಾಯಿ ಪಡಲಿಕ್ಕೆ ಸಾಧ್ಯ ಇದೆ. ನೀವು ಏನಾದರೂ ಮೊದಲನೇ ಹಂತದಲ್ಲಿ ನಾಟಿ ಮಾಡಿದ ಮೊದಲನೇ ದಿನಗಳಲ್ಲಿ ಕೀಟಗಳು ಮತ್ತು ರೋಗಗಳನ್ನು ಹತೋಟಿ ಮಾಡದೇ ಇದ್ದರೆ ಆದ್ರೆ ಮುಂದೆ ನಿಮಗೆ ಒಂದು ಕಾಯಿ ಸಿಗ್ಲಿಕ್ಕೆ ಸಾಧ್ಯ ಇಲ್ಲ. ಇದು ಫಸ್ಟ್ ತಗೋಬೇಕು ರೈತರು, ಒಂದು ಕಾಯಿ ಸಿಗ್ಲಿಕ್ಕೆ ಸಾಧ್ಯ ಇಲ್ಲ. ಅಂದ್ರೆ ನಾನೇನ್ ಹೇಳ್ತೇನೆ ಅಂದ್ರೆ ನಂಜೋಣ ರೋಗ ಬಂದೇ ಬರುತ್ತೆ, ಮೊದಲಿಗೆ ಬರಬಾರ್ದು, ಮೊದಲಿಗೆ ಬರಬಾರ್ದು. ನಾಟಿ ಮಾಡಿದ 7-8 ತಿಂಗಳ ನಂತರ ನಂಜಾಣ ರೋಗ ಬಂದರೂ ಸಹ ನಿಮಗೆ ಇಳುವರಿ ಮೇಲೆ ಯಾವುದೇ ಒಂದು ಪರಿಣಾಮ ಬೀರುವುದಿಲ್ಲ. ನಿಮ್ಗೆ ಎಷ್ಟು ಇಳುವರಿ ಬೇಕು ಅಷ್ಟು ಬರುತ್ತೆ, ಎಷ್ಟು ಲಾಭ ಬೇಕು ಅಷ್ಟು ನಿಮಗೆ ಸಿಗುತ್ತೆ. ಅದೇ ನೀವು 7-8 ತಿಂಗಳ ಬದಲಾಗಿ 2-3 ತಿಂಗಳ ನಂತರ ಏನಾದ್ರೂ ನಂಜಾಣು ರೋಗ ನಿಮ್ಗೆ ಏನಾದ್ರೂ ತೋಟದಲ್ಲಿ ಕಂಡಿದ್ದೇ ಆದರೆ ಅದು ಹೆಚ್ಚಿನ ಪ್ರಮಾಣದಲ್ಲಿ ಇಳುವರಿ ಮೇಲೆ ಪರಿಣಾಮ ಬೀರಿ ನಿಮ್ ಇಳುವರಿ ಬಹಳ ಪ್ರಮಾಣದಲ್ಲಿ ಕಡಿಮೆ ಆಗ್ತದೆ. ಅವಾಗ ನಿಮ್ಗೆ ಲಾಸ್ ಆಗುದೇ ಹೆಚ್ಚು, ನಿಮ್ಗೆ ಲಾಭ ಆಗುದು ಕಡಿಮೆ ಅಂತ ಹೇಳ್ಬೇಕು. ಆದ್ರಿಂದ ದಯಮಾಡಿ ಆವೆಯಿಂದ ಆವೆಗೆ ಕೀಟನಾಶಕಗಳನ್ನ, ಯಾವುದೇ ಕೀಟನಾಶಕವನ್ನ ನೀವು ಸಿಂಪಡಣೆ ಮಾಡ್ಕೋತಾ ಇದ್ದೆ ಆದ್ರೆ ನಂಜಾಣು ರೋಗ ಬರ್ಲಿಕ್ಕೆ ಸಾಧ್ಯ ಇಲ್ಲ. ತಾವ್ ಹೇಳಿದಾಗ ಈಗ ಎವರೇಜ್ ಇಳುವರಿ ಅನ್ನ ತೆಗೆದುಕೊಂಡಾಗ ಅಥವಾ ಎವರೇಜ್ ರೇಟ್ ಅನ್ನ ತೆಗೆದುಕೊಂಡಾಗ, ರೈತರು ಒಬ್ರು ಹೇಳ್ತಾ ಇದ್ರು 5 ರೂಪಾಯಿ ಕೆಜಿ ಮಾರ್ ಸರ್, ಆಮೇಲೆ 27 ರೂಪಾಯಿ ಕೆಜಿ ಮಾರ್ತು, ಮೊದಲು ಬಹಳ ಇಳುವರಿ ಬಂತು, ಆಮೇಲೆ ಲಾಸ್ಟ್ ಬಂದಿತ್ತು ನಮ್ಗೆ ಕೊಯ್ಲಿಕ್ಕೆ, ಅವಾಗ 27 ಬಂದ್ಬಿಟ್ಟು ರೇಟ್ ಅಂತ ಹೇಳ್ತಾ ಇರ್ತಾರೆ. ಇಲ್ಲಿ ಏನಾದ್ರು ಮಾರುಕಟ್ಟೆ ತಾವ್ ಹೇಳಿದ್ರಿ, ಈಗ ಆಲ್ರೆಡಿ ಹೇಳ್ಬಿಟ್ಟಿದ್ರು ರೈತರಿಗೆ ಏನಂದ್ರೆ ರಂಜಾನ್ ಹಬ್ಬಕ್ಕೆ ಬರುವ ಹಾಗೆ ಒಂದು ವ್ಯವಸ್ಥೆ ಮಾಡ್ಕೋಬೇಕು ಅಂತಕ್ಕಂತ ವಿಚಾರ. ಇಲ್ಲಿ ಏನಾದ್ರೂ ರೈತರಿಗೆ, ಯಾಕಂದ್ರೆ ಸ್ಥಳೀಯ ಮಾರುಕಟ್ಟೆ ಅವಕಾಶಗಳಿಲ್ಲ ಮಾರಾಟ ಮಾಡ್ಲಿಕ್ಕೆ, ಇಲ್ಲಿ ಹೇಗೆ ರೈತರು ಇಲ್ಲಿ ಮಾರುಕಟ್ಟೆಯನ್ನ ಮುಂದಾಲೋಚನೆ ಮಾಡ್ಕೋಬೇಕಂತೀರಾ ಹೇಗೆ? ಸರ್, ನಿಮ್ಗೊಂದು ಮಾತು ಹೇಳ್ತೀನಿ ಸರ್. ನಾನು ನನಗೆ 25-26 ವರ್ಷದ ಒಂದು ನನ್ನ ಸೇವೆಯಲ್ಲಿ ನಾನು ನೋಡಿದೆ, ಮೊದಲಿಗೆ ನಾವು ಯಾವುದೇ ರೈತ ಪಪ್ಪಾಯ ನಾಟಿ ಮಾಡೋದಾದ್ರೆ ಮಿನಿಮಮ್ 5 ಎಕರೆ ಮಾಡ್ಬೇಕಪ್ಪ ಅಂತ ಹೇಳ್ತೀನಿ, ನಾನೇ ಹೇಳ್ತೀನಿ. ಯಾಕಂದ್ರೆ ಅವಾಗ 20 ವರ್ಷದಿಂದ ಪಪ್ಪಾಯಿ ಯಾರು ನಮ್ಗೆ ಜಿಲ್ಲಾ ಪ್ರದೇಶದಲ್ಲಿ ಆಗ್ಲಿ ತಾಲೂಕು ಮಟ್ಟದ ಹಳ್ಳಿ ಒಳಗೆ ಪಪ್ಪಾಯಿ ಹೆಚ್ಚಿನ ಪ್ರಮಾಣದಲ್ಲಿ ತಿಂತಿರ್ಲಿಲ್ಲ. ಬರೀ ದೊಡ್ಡ ದೊಡ್ಡ ಸಿಟಿಗೆ ಮಾರ್ಕೆಟ್ ಮಾಡ್ಬೇಕಾಯ್ತು, ಎಲ್ಲಿಗೆ ಹೈದರಾಬಾದ್ ಬಾಂಬೆ ಡೆಲ್ಲಿಗೆ ಅಲ್ಲಿ ಕಳಿಸ್ಬೇಕಾಯ್ತಿತ್ತು 5 ಎಕರೆ ಬೆಳೆ ಅಂತ ಹೇಳ್ತಿದ್ದೇವೆ ನಾವು. ಸರ್, ಇವತ್ತ ನಾನು ಹೇಳ್ತೀನಿ, ಬರೀ 100 ಗಿಡ ಇದ್ರು ನೀವು ರೈತರು ಬೆಳೆ ಅಂತ ಹೇಳ್ತೀನಿ. ನೀ 100ಗಿಡ ಪಪ್ಪಾಯ ಹಚ್ಚು, ನಿನ್ ಮಾರ್ಕೆಟ್ ಆಗ್ತದೆ ಅಂತ ಹೇಳ್ತೀನಿ ನಾನು. ಇದು ಸತ್ಯ ಮಾತು. ಇವತ್ ಅಂದ್ರೆ ಅರ್ಥ ಏನು, ಇವತ್ ನೀವೇ ನೋಡಬಹುದು ಪ್ರತಿಯೊಂದು ತಾಲೂಕದಲ್ಲಿ ಪ್ರತಿಯೊಂದು ಇವತ್ತು ಪಪ್ಪಾಯನ್ನ ತಳ್ಳು ಗಾಡಿ ಮ್ಯಾಗ ಇವತ್ತು ಮಾರಾಟ ಮಾಡ್ತಾರ ಅಂದ್ರೆ ಅರ್ಥ ಏನ್ರಿ? ಪ್ರತಿಯೊಬ್ರು ಹಣ್ಣು ತಿಂತಾ ಇದಾರೆ ಅಂತ ಅರ್ಥ. ಹೌದು, ಪಪ್ಪಾಯ ಹೌದು ತಿಂತಿದ್ದಿಲ್ಲ ಜನ, ಇಲ್ಲಾರ ಅದನ್ನ ಯಾರು ತಿನ್ನೋದಿಲ್ಲ ಅಂತ ಹೇಳ್ತಾ ಇದ್ರು. ಹೌದು, ಇವತ್ತು ಪಪ್ಪಾಯ ನೀವು ಸರ್ ಇವತ್ತು ಪಪ್ಪಾಯ ಇವತ್ತು ಎಲ್ಲಾ ಕಡೆ ಜನ ತಿಂತಾರೆ, ಎಲ್ಲಾರು ತಿನ್ಬೇಕು ತಿನ್ಬೇಕು ಅಂತ ಇದಾರೆ. ಹಾಂಗಾಗಿ ಪಪ್ಪಾಯ ಮಾರುಕಟ್ಟೆಗೆ ಯಾವುದೇ ಸಮಸ್ಯೆ ಇಲ್ಲ. ನೀವು 1 ಎಕರೆ ಹಾಕ್ರಿ, 1.5 ಎಕರೆ ಹಾಕ್ರಿ, 10 ಎಕರೆ ಹಾಕ್ರಿ, ಎಷ್ಟೇ ಹಾಕ್ರಿ, ನೀವು ಎಷ್ಟು ಹಾಕಿರೋದು ಅಷ್ಟರ ಮ್ಯಾಗ ಮಾರುಕಟ್ಟೆ. ಈಗ 10 ಎಕರೆ ಹಾಕಿದ್ರಿ ಅಂದ್ರೆ ದೂರದ ಮ್ಯಾಗ ನೀವು ದೂರದ ಊರಿಗೆ ಕಳಿಸಬೇಕಾಗ್ತದೆ, 1 ಎಕರೆ ಹಾಕಿದ್ರೆ ಲೋಕಲ್ ಮಾರ್ಕೆಟ್ ಮಾಡಬೇಕಾಗ್ತದೆ. ಯಾವಾಗಲೂ ಯಾವುದೇ ಮಾರುಕಟ್ಟೆ ಸಮಸ್ಯೆ ಇಲ್ಲ. ದಯಮಾಡಿ ರೈತರ ಬಗ್ಗೆ ಚಿಂತೆ ಮಾಡೋದು ಬೇಕಾಗಿಲ್ಲ, ಚಿಂತೆ ಮಾಡಿದ್ರೆ ನಿಮ್ಗೆ ಲಾಸ್. ಮತ್ತೆ ವಿಚಾರವಾಗಿ ಪಪ್ಪಾಯದ ಬಗ್ಗೆ ಇನ್ನೊಮ್ಮೆ ಏನ್ ಹೇಳಕ್ಕೆ ಇಷ್ಟಪಡಿದ್ರಿ ಸರ್? ತಾವೆಲ್ಲ ಹೇಳಿದ್ರೆ ಬೇಸಾಯ ಕ್ರಮಗಳ ಬಗ್ಗೆ ಹೇಳಿದ್ರಿ, ಏನು ಎಚ್ಚರಿಕೆ ತಗೋಬೇಕಂತಕ್ಕಂತ ವಿಚಾರ ಆಯ್ತು. ಇನ್ನ ಮಾರುಕಟ್ಟೆ ಕೊನೆಯದಾಗಿ ರೈತರಿಗೆ ಏನು ವಿಚಾರ ಹೇಳ್ತೀರಿ ಪಪ್ಪಾಯ ಸಂಬಂಧ? ರೈತರು ನಾನು ಒಂದೇ ಹೇಳೋದು, ರೈತರು ದಯಮಾಡಿ ಪಪ್ಪಾಯನ್ನ ಬೆಳಿಲಿಕ್ಕೆ ಪ್ರಾರಂಭ ಮಾಡಿ, ಅಂತರ್ ಬೆಳೆ ಆಗರೆ ಮಾಡಿ, ಇಡೀ ಬೆಳೆ ಆಗರೆ ಮಾಡಿ, ಏನ್ ತೊಂದರೆ ಇಲ್ಲ. ಯಾವಾಗಲೂ ನಿಮಗೆ ನಿಮ್ಮ ಇತರ ಹಣ್ಣಿನ ಬೆಳೆಗಳ ಜೊತೆಗೆ ಈ ಪಪ್ಪಾಯನ್ನ ಇಟ್ಟುಕೊಳ್ಳೋದು ಪ್ರಯತ್ನ ಮಾಡಿ. ಯಾಕಂದ್ರೆ ಇತರ ಹಣ್ಣಿನ ಬೆಳೆಗಳ ಒಂದು ಆದಾಯ ಬಹಳ ದಿನಗಳ ನಂತರ ಬರೋದ್ರಿಂದ, ಪಪ್ಪಾಯ ನಾಟಿ ಮಾಡೋದ್ರಿಂದ ಮೊದಲನೇ ವರ್ಷ ನಿಮ್ಗೆ ಇಳುವಾಯಿ ಬರೋದ್ರಿಂದ ನಿಮ್ ತೋಟ ಕಡೆ ಹೆಚ್ಚಿಗೆ ಲಕ್ಷ್ಯ ಕೊಡ್ಲಿಕ್ಕೆ ಅನುಕೂಲ ಆಗ್ತದೆ, ನಿಮ್ಗೆ ಖುಷಿ ಆಗ್ತದೆ. ಮೇಲಿನ ಮೇಲೆ ತೋಟಕ್ಕೆ ಹೋಗಿ ಯಾಕೆ ದಿನ ದುಡ್ಡು ಬರೋದ್ರಿಂದ ನೀವು ಅಲ್ಲಿ ತೋಟ ಕಡೆ ಲಕ್ಷ್ಯ ಕೊಡ್ತೀರಿ. ಆದ್ರಿಂದ ಪಪ್ಪಾಯ ಇತರ ಹಣ್ಣಿನ ಬೆಳೆಗಳ ಜೊತೆಗೆ ಪಪ್ಪಾಯನ್ನು ಸಹ ನಾಟಿ ಮಾಡಲಿಕ್ಕೆ ನೀವು ಪ್ರಯತ್ನ ಮಾಡಿ, ನಾಟಿ ಮಾಡಿ. ಅದರ ಜೊತೆಗೆ ನಾನು ಹೇಳಿದ ಹಾಗೆ ಮಣ್ಣಿನ ಆಯ್ಕೆ ಆಗ್ಲಿ ಆಯ್ಕೆ ಆಗ್ಬಹುದು, ವಾತಾವರಣ ಬಗ್ಗೆ ಏನು ತೊಂದರೆ ಏನಿಲ್ಲ, ಮಣ್ಣು ಆಯ್ಕೆ ಬಗ್ಗೆ ಸ್ವಲ್ಪ ನಿಮ್ ಕಾಳಜಿ ಇರ್ಲಿ. ಮತ್ತೆ ಎಣ್ಣೆದ್ದು ಅತಿ ಮುಖ್ಯವಾಗಿದ್ದು ಹೇಳುದಂದ್ರೆ ಕೀಟಗಳ ಒಂದು ನಿರ್ವಹಣೆ ಬಹಳ ಮುಖ್ಯ ಇದೆ. ಅದರ ನೀವು ಎಲ್ಲಾ ಲಕ್ಷಾಂತರಗಟ್ಟಲೆ ಖರ್ಚು ಮಾಡಿದ್ರೆ, ಎಲ್ಲಾ ಖರ್ಚು ಎಲ್ಲ ಚೆನ್ನಾಗಿ ಮಾಡಿದ್ರಿ, ನೀವು ಕೀಟಗಳ ಹತೋಟಿ ಮಾಡದೇ ಇದ್ದರೆ ನಂಜಾಣು ರೋಗ ಬರುತ್ತೆ. ನಂಜಾಣು ರೋಗ ಬಂದ್ರೆ ನಿಮ್ಗೆ 1 ಟನ್ ಸುದ್ದಕಾಯಿ ಇಳುವರಿ ಸಿಗುದಿಲ್ಲ. ದಯಮಾಡಿ ನೀವೆಲ್ಲಾ ಚೆನ್ನಾಗಿ ನಿರ್ವಹಣೆ ಮಾಡಿದ್ದೆ ಆದರೆ ನಿಮಗೆ ನಾಟಿ ಮಾಡಿದ 7 ತಿಂಗಳ ನಂತರ ನಿಮಗೆ ಕಟಾವು ಪ್ರಾರಂಭ ಆಗಿ ಮುಂದೆ ನಿಮ್ಗೆ 18 ತಿಂಗಳು 20 ತಿಂಗಳವರೆಗೆ ಸತತವಾಗಿ ಇಳುವರಿ ಕೊಡುತ್ತೆ. ಹಾಗೂ ಎಣ್ಣೆ ಮತ್ತೆ ಹೇಳ್ತೀನಿ, ನೀವು ಸರಾಸರಿ ಹೆಚ್ಚಾಗಿ ಚೆನ್ನಾಗಿ ಮಾಡಿಲ್ಲ ಅಂದ್ರೆ ನಿಮ್ಗೆ ಪ್ರತಿಯೊಂದು ಎಕರೆಗೆ 30-60 ಟನ್ ಇಳುವರಿವರೆಗೆ ಸಿಗುತ್ತೆ. 30-60 ಟನ್ ನಾನು ಹೇಳಿದೆ ಸರ್ ನಿಮಗೆ, 10 ರೂಪಾಯಿ ನೀವು ಎವರೇಜ್ ಹಿಡಿದ್ರು 3 ಲಕ್ಷ ರೂಪಾಯಿ ಆಯ್ತು ಸರ್ 30 ಟನ್ ಹಿಡಿದ್ರೆ. ಸರ್ ನಮ್ಗೆ ಇವತ್ತು ಸರ್ 3 ಲಕ್ಷ ಅಂತ 3 ಲಕ್ಷ ಆದ್ರೆ 1.5 ಲಕ್ಷ ರೂಪಾಯಿ ಆಯ್ತು ಸರ್. 5 ರೂಪಾಯಿ ಎಂದ್ರೆ ಮಾರಾಟ ಆಗ್ತದೆ ಸರ್. 1.5 ಲಕ್ಷ 1 ಎಕರೆಗೆ ಯಾರು ಕೊಡ್ತೀವಿ ಯಾರಿಗೆ? ಈಗ ನಾನೇನು ಹೇಳ್ತಿದ್ದೀನಿ ರೈತರಿಗೆ, 1 ಎಕರೆ ಪಪ್ಪಾಯ ಮಾಡಿದ್ರೆ ಅಂದ್ರೆ 1.5 ಲಕ್ಷ ಬಂತಂದ್ರೆ ನಿಮ್ಗೆ ಇಡೀ ತೋಟದ ಬೇರೆ ಹಣ್ಣಿನ ಕೇಳಬಹುದು. ನೀವು ನಾಟಿ ಮಾಡಿದ ಮೊದಲನೇ ವರ್ಷ ಇವತ್ತು ಲಾಭ ಸಿಗ್ತಾ ಇದೆ, ಇವತ್ತು ಒಳ್ಳೆ ಬೇಡಿಕೆ ಇದೆ, ಇವತ್ತು ಲೋಕಲ್ ಮಾರ್ಕೆಟ್ ಅಲ್ಲಿ ಎಲ್ಲ ಜನ ತಿನ್ಲಿಕ್ಕೆ ಪ್ರಾರಂಭ ಮಾಡಿದ್ದಾರೆ ಅಂತ ಹೊಸ ಹೊಸ ಬೆಳೆಗಳ ಬಗ್ಗೆ ತಾವುಗಳನ್ನ ಅದ್ರ ಬಗ್ಗೆ ವಿಚಾರ ಮಾಡ್ಬೇಕಂತ ಹೇಳಿ, ಪಪ್ಪಾಯ ಸಹ ಬೆಳೆದು ಒಳ್ಳೆ ಲಾಭವನ್ನು ಪಡಿಬೇಕು. ನೀವು ಹೆಚ್ಚಿನ ಸಮಸ್ಯೆಗಳಿದ್ರೆ ಏನಾದ್ರು ಬೆಳಿಬೇಕಂದಾಗ ತಾವುಗಳು ನೇರವಾಗಿ ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯ ರಾಯಚೂರಿಗೆ ತಾವು ಭೇಟಿ ನೀಡಿ ಹೆಚ್ಚಿನ ಮಾಹಿತಿಯನ್ನು ಪಡ್ಕೋಬೇಕು. ಯಾವಾಗಲೂ ನಿಮಗೆ ನಮ್ಮ ಬಾಗಿಲು ಮುಕ್ತವಾಗಿರುತ್ತದೆ, ತಾವು ಯಾವಾಗಲೂ ಬರಬಹುದು ಅಂತ ಹೇಳಿ ನಾನು ಹೇಳಕ್ಕೆ ಬಯಸ್ತೇನೆ. ಒಳ್ಳೆ ಸರ್, ಇದುವರೆಗೆ ಪಪ್ಪಾಯ ಬೇಸಾಯದ ಬಗ್ಗೆ ತಾವು ಒಳ್ಳೆ ವಿಚಾರವನ್ನ ರೈತರಿಗೆ ತಿಳಿಸಿಕೊಡ್ತೀರಿ. ನಮ್ಮ ರೈತರಿಗೆ ನಿಮ್ಮ ಫೋನ್ ಸಂಖ್ಯೆನ ಸಹ ಕೊಡ್ತಾ ಇದ್ದೀನಿ. ರೈತರಿಗೆ ಹೆಚ್ಚಿನ ಒಂದು ಮಾಹಿತಿ ಬೇಕಾಗಿದ್ದಾರೆ ಡಾಕ್ಟರ್ ಎ ಆರ್ ಕುರುಬಾರ್ ಅವರು, ತೋಟಗಾರಿಕಾ ತಜ್ಞರ ಸಂಪರ್ಕ ಮಾಡಬಹುದು ರೈತ ಬಾಂಧವರು. ಇವರ ಫೋನ್ ಸಂಖ್ಯೆ 9448303773. ಒಳ್ಳೆ ಸರ್, ಮಾಹಿತಿ ಹಂಚಿಕೊಂಡದಕ್ಕೆ ತಮಗೆ ಧನ್ಯವಾದಗಳು. ನಮಸ್ಕಾರ ಸರ್. ನಮಸ್ಕಾರ ಸರ್. ಇದುವರೆಗೆ ಪಪ್ಪಾಯ ಬೆಳೆಯ ಬೇಸಾಯ ತಾಂತ್ರಿಕತೆ ಮತ್ತು ಮಾರಾಟ ವ್ಯವಸ್ಥೆ ಕುರಿತು ತೋಟಗಾರಿಕಾ ತಜ್ಞರಾದ ಡಾ ಎಆರ್ ಕುರುಬರ್ ಅವರೊಂದಿಗೆ ಸಂದರ್ಶನ ಕೇಳಿದ್ರಿ. ಇವರನ್ನ ಸಂದರ್ಶಿಸಿದವರು ಡಾ ವಿಜಿ ಪಾವಲತ್ತಿ. ಈಗ ಒಂದು ಪ್ರಕಟಣೆ. ಪ್ರತಿ ಅಪಾಯದಿಂದ ಹೊರಬಂದು ಬೆಳೆಯಾದಾಯ ಸುರಕ್ಷಿತವು, ಫಸಲು ಬೀಮಾದಿಂದ ರೈತರು ಸ್ವಾವಲಂಬಿ ಆಗುವರು. ಈಗ ಬರ ಬರಲಿ ಪ್ರವಾಹ ಬರಲಿ ಏನು ಭಯ ಇಲ್ಲ. ಈಗ ಆಲಿಕಲ್ಲು ಬೀಳಲಿ ಅಥವಾ ಕ್ರಿಮಿ ಕೀಟಗಳು ಬೆಳೆ ತಿಂದ್ರು ಯಾವುದೇ ಚಿಂತೆ ಇಲ್ಲ. ಈಗ ಯಾವುದೇ ವಿಪತ್ತು ನಮ್ಮ ಬೆಳೆಗೆ ಬಂದ್ರು ಹಾನಿಯಾದ್ರೂ ನಮ್ಮ ಕ್ಲೈಮ್ಗೆ ಸರಿಯಾದ ಪಾವತಿ ಪಡೆಯುತ್ತೇವೆ. ಬಿತ್ತನೆಯಿಂದ ಕಟಾವಿನ ತನಕ ಪ್ರತಿ ಅಪಾಯಕ್ಕೂ ಕ್ಲೈಮ್, ಕನಿಷ್ಠ ಪ್ರೀಮಿಯಂನಲ್ಲಿ ಗರಿಷ್ಠ ಪಾವತಿಸುವ ಭರವಸೆ. ಪ್ರತಿ ವರ್ಷ 5 ಕೋಟಿಗೂ ಹೆಚ್ಚು ರೈತರು ಈ ಯೋಜನೆಗೆ ಸೇರುತ್ತಿದ್ದಾರೆ. ಈಗ ನಿಮ್ಮ ಸರದಿ ಸಮೀಪದ ಕೃಷಿ ಕಾರ್ಯಾಲಯ, ಸಹಕಾರಿ ಸಮಿತಿ ಬ್ಯಾಂಕ್ ಶಾಖೆ, ಅಧಿಕೃತ ವಿಮಾ ಕಂಪನಿ ಅಥವಾ ಜನಸೇವಾ ಕೇಂದ್ರದಲ್ಲಿ ಸ್ವಯಂ ಪ್ರೇರಣೆಯಿಂದ ಮಾಡಬಹುದು ನೋಂದಣಿ. ಬೆಳೆ ವಿಮಾ ಪೋರ್ಟಲ್ ಅಥವಾ ಬೆಳೆ ವಿಮಾ ಆಪ್ ಮೂಲಕವೂ ನೋಂದಣಿ ಮಾಡಬಹುದು. ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆ, ನಿಮ್ಮ ಬೆಳೆಗಳ ಸಂಪೂರ್ಣ ರಕ್ಷಣೆ. ಕೃಷಿ ಮತ್ತು ರೈತರ ಕಲ್ಯಾಣ ಸಚಿವಾಲಯ, ಭಾರತ ಸರ್ಕಾರ. ಈಗ ಕೇಳಿ ಹವಾಮಾನ ವರದಿ ಹಾಗೂ ಹವಾಮಾನ ಆಧಾರಿತ ಕೃಷಿ ಸಲಹೆಗಳು. ಭಾರತ ಹವಾಮಾನ ಬೆಂಗಳೂರು ವಿಭಾಗದ ಮುನ್ಸೂಚನೆಯಂತೆ ದಿನಾಂಕ 23/7/2021

ಓಹೋಹೋ, ಎಲ್ಲಿಗೆ ಹೊರಟೆಯೋ ನಿಂಗಣ್ಣ? ಏನಿಲ್ಲ ಅಣ್ಣ, ವ್ಯವಸಾಯಕ್ಕಾಗಿ ಸ್ವಲ್ಪ ಹಣ ಬೇಕಾಗಿತ್ತು, ಸಾಹುಕಾರರಿಂದ ಸಾಲ ತರಕ್ ಹೋಗ್ತಾ ಇದ್ದೀನಿ. ಬ್ಯಾಂಕಿಗೆ ಹೋಗಿ KCC ಅಂದ್ರೆ ಕಿಸಾನ್ ಕ್ರೆಡಿಟ್ ಕಾರ್ಡ್ ಮಾಡಿಸ್ಕೋಬೋದಲ್ಲಪ್ಪ. KCC ಮಾಡಿಸ್ಕೊಂಡ್ರೆ ಏನ್ ಉಪಯೋಗ ಆಗುತ್ತೆ ಅಣ್ಣ? ಸಾಲ ಸಿಗುತ್ತೆ, ಕೃಷಿ ಪಶುಪಾಲನೆ ಮತ್ತು ಮೀನು ಸಾಕಾಣಿಕೆಗೆ ಬಹಳ ಉಪಯೋಗ ಬರುತ್ತಪ್ಪ. ಸಮಯಕ್ಕೆ ಸರಿಯಾಗಿ ಕಂತು ಕಟ್ಟಿದ್ರೆ ಬಡ್ಡಿನಲ್ಲಿ ಕೂಡ ರಿಯಾಯಿತಿ ಸಿಗುತ್ತೆ. ಕಡಿಮೆ ಬಡ್ಡಿಯಲ್ಲೇ ಹೆಚ್ಚು ಲಾಭ ಅಲ್ವೇ? ಹಳ್ಳಿ ಮುಂದುವರೆದರೆ ದೇಶವೂ ಮುಂದುವರಿಯುತ್ತದೆ. ನಬಾರ್ಡ್ ಕರ್ನಾಟಕ ಇವರಿಂದ ಜನಹಿತಕ್ಕಾಗಿ ಜಾರಿ. When an earthquake strikes, if possible, rush to an open area. If you can't go out of the room, then drop down and go under a table or any solid surface. Keep your head covered and hold on to something tightly. You can also rush to the room corner and cover your head. Let's learn to protect ourselves during an earthquake. Let's be prepared. Always ensuring your safety. National Disaster Management Authority, Government of India. ಈಗ ಕೇಳಿ ಕೃಷಿ ರಂಗ ಪ್ರಾಯೋಜಿತ ಕಾರ್ಯಕ್ರಮದಲ್ಲಿ ಕುಷ್ಟಗಿ ತಾಲೂಕಿನ ತಗ್ಗಿಹಾಳ ಗ್ರಾಮದ ರಾಮಪ್ಪ ಮತ್ತು ಬಸಪ್ಪ ಅವರಿಂದ ಚೌಡಕಿ ಪದಗಳು. ಜಗಹೊತ್ತು ಬಂದಾಳು ಜಗದಾಂಬೆ, ಜಲ ಹರಸಿ ಬಂದಲ್ಲೋ ಜಗದಾಂಬೆ, ಜಗಹೊತ್ತು ಬಂದಾಳು ಜಗದಾಂಬೆ, ಜಲ ಹರಸಿ ಬಂದಾಳು ಜಗತ್ತುಂಬಿ. ಎಲ್ಲವನ್ನ ಶುಕ್ರವಾರ ಮಂಗಳವಾರ, ಹೌದಮ್ಮ ನಮ್ಮವನು ಹಾರ ಶುಕ್ರವಾರ ಮಂಗಳವಾರ, ನಿನ್ನ ಸೇವಾ ಮಾಡ್ಯಾರು ಜೋತೇರ, ಕಾಯಿ ಖರಪುರ ತರುವಂತ ಹೋಗುತ್ತಾರ. ಎಲ್ಲವನು ಹಾರ ಶುಕ್ರವಾರ ಮಂಗಳವಾರ, ರವಿವಾರ ಶುಕ್ರವಾರ ಮಂಗಳವಾರ, ನಿನ್ನ ಸೇವಾ ಮಾಡ್ಯಾರು ಜೋತೇರ, ಕಾಯಿ ಕರಪುರ ತರುವಂತ ಬಗುತ್ತಾರ. ಸಿದ್ಧರ ಕಟ್ಟಿದ ಗುಡಿಯಾಗಿಲ್ಲೋ ಕಂಬ, ದೈತರ ಕಟ್ಟಿದ ಗುಡಿಯಾಗಿಲ್ಲೋ ಕಂಬ, ಏಳ ಕೊಳ್ಳ ಮಾಡಿದೆ ಹಾರಂಬ, ಹಿರಿಯ ಗುಡ್ಡ ಮಾಡಿದೆ ಹಾರಂಬ. ಸಿದ್ಧರ ಕಟ್ಟಿದ ಗುಡಿಯಾಗಿಲ್ಲೋ ಕಂಬ, ದೈತರ ಕಟ್ಟಿದ ಗುಡಿಯಾಗಿಲ್ಲೋ ಕಂಬ, ಏಳ ಕೊಳ್ಳ ಮಾಡಿದೆ ಹಾರಂಬ, ಹಿರಿಯ ಗುಡ್ಡ ಮಾಡಿದೆ ಹಾರಂಬ. ಏಳ ಕೊಳ್ಳ ಮಾಡಿದೆ ಹಾರಂಬ, ಹಿರಿಯ ಗುಡ್ಡ ಮಾಡಿದೆ ಹಾರಂಬ. ಮರಿವನದ ಎಲ್ಲ ಶರಿಯಾರ, ನಿಮ್ಮೆ ವನದ ಎಲ್ಲ ಶಡಗಾರ, ಅಲ್ಲಿ ಹೂವ ಮುಗಿದಾರು ಹನುಮಾರ, ಅಲ್ಲಿ ಹೂವ ಮುಗಿದಾರು ಸಂತಿಗಾರ, ಅಲ್ಲಿ ಹೂವ ಮುಡಿದಾರು ಮನೋಹಾರ, ಸೊಲ್ಲೆ ಹೂವ ಮುಡಿದಾರು ಸಂತಿಗಾರ, ಅಲ್ಲಿ ಹೂವ ಮುಡಿದಾರು ಮನೋಹಾರ, ಅಲ್ಲಿ ಹೂವ ಮುಡಿದಾರು ಸಂತಿಗಾರ, ಅಲ್ಲಿ ಹೂವ ಮುಡಿದಾರು ಮನೋಹಾರ, ಅಲ್ಲಿ ಹೂವ ಮುಡಿದಾರು ಸಂತಿಗಾರ. ಯಾವ ದಿವಸ ಬಂದವ ಇವಳ ಕಳಕ, ಯಾವ ದಿವಸ ಬಂದವ ಹಿರಿಯ ಗುಡ್ಡಕ್ಕ ಹುಟ್ಟಿದಾರ, ತಾಯವನ್ವಾರ ನಕ್ಷತ್ರ ಎಳುಬಿಯಕ್ಕ, ದೇವಿ ವಾರ ನಕ್ಷತ್ರ ಎಳುಬಿಯಕ್ಕ, ಯಾವ ದಿವಸ ಬಂದವ ಹಿರಿಯ ಗುಡ್ಡಕ್ಕ, ಯಾವ ದಿವಸ ಬಂದವ ಏಳು ಕೊಳಕ, ಹೌದಮ್ಮ ಹುಟ್ಟಿದಾರ ನಕ್ಷತ್ರ ಹೇಳಬೇಕ, ತಾಯಿ ವಾರ ನಕ್ಷತ್ರ ಹೇಳಬೇಕ. ಪರಶುರಾಮಣ್ಣ ಇದಾನ ಗುಡ್ಡದಾಗ, ಬಾಲು ರಾಮಣ್ಣ ಇದಾನ ಕೊಳ್ಳದಾಗ, ಕಾಡಿ ಕಾಡಿ ಕುಡದಾನು ತಾಯಿಯಾಲ, ಕಾಡಿ ಬೇಡಿ ಕುಡದಾನು ಎಲ್ಲವೂ ನಾಲ, ಕಾಡಿ ಕಾಡಿ ಕುಡದಾನು ದೇವಿ ಹಾಲ, ಕಾಡಿ ಬೇಡಿ ಕುಡದಾನು ಎಲ್ಲವೂ ನಾಲ, ಅಭಿಮಾಯ ಸಗತಿ ಜಗದ ಹಂಬಿ ಜಗ ಒತ್ತು ಬಂದಾಳು ಜಗದ ಹಂಬಿ, ಜಲ ಹರಸಿ ಬಂದಾಳು ಜಗದ ಹಂಬಿ.